ಕೃಷಿ ಅನುಭವಗಳ ಕುರಿತು ರಾಮಪ್ಪ ಶಿವಪ್ಪ ನಂದನ್ವಾಡಿ ಅವರೊಂದಿಗೆ ಸಂದರ್ಶನವಿದೆ, ಕೇಳೋಣಂತ. ಇವರನ್ನ ಸಂದರ್ಶಿಸುತ್ತಾರ ಎಚ್ ಬಿ ರಾಮಡಗಿ. ರೈತ ಬಾಂಧವರೀಗ ನಮ್ಮ ಜೊತೆಯಲ್ಲಿ ರಾಮಪ್ಪ ಶಿವಪ್ಪ ನಂದನವಾಡಿ ಅವರಿದ್ದಾರೆ. ಧಾರವಾಡ ಜಿಲ್ಲೆಯ ಅಳ್ನಾವರ ತಾಲೂಕಿನ ಹೊನ್ನಾವರ ಗ್ರಾಮದವರು. ಸಾಕಷ್ಟು ಬೆಳೆಗಳನ್ನು ಬೆಳೀತಾರೆ, ಸುಮಾರು 20 ಅದರಲ್ಲಿ ಬಹುವಾರ್ಷಿಕ ಬೆಳೆಗಳು ಇದ್ದಾವೆ, ಅರಣ್ಯ ಬೆಳೆಗಳು ಇದ್ದಾವೆ, ತೋಟಗಾರಿಕಾ ಬೆಳೆಗಳು, ತರಕಾರಿ ಇಂಥವೆಲ್ಲವನ್ನು ಕೂಡ ಬೆಳ್ಕೊತ ಬಂದಿದ್ದಾರೆ. ಹೇಗೆಲ್ಲ ಮಾಡ್ತಾಯಿದ್ದಾರೆ ಮತ್ತು ಅವರಿಗೆ ಕೃಷಿ ಹೇಗೆ ಕೈ ಹಿಡಿದಿದೆ ಅನ್ನುವಂಥ ನಿಟ್ಟಿನೊಳಗೆ ಅವ್ರನ್ನ ಮಾತಾಡಿಸ್ತಾ ಇದ್ದೀವಿ. ನಮಸ್ಕಾರ ರಾಮಪ್ಪ. ನಮಸ್ಕಾರ ಸರ್. ನಿಮ್ಗೆ ಎಷ್ಟು ಜಮೀನಿದೆ? 2 ಜಮೀನು ಸರ್. ಹಾಂ, 2 ಜಮೀನು ಐತ್ರಿ. ಇಬ್ಬರು ನಾ ತಮ್ಮದೇವು, ಅದ್ರೊಳಗೆ 1 ನನಗೆ ಬರ್ತೈತಿ, ತಮ್ಮಗೆ 1 ಬರ್ತೈತಿ. 2002 ನಮ್ಮ ತಂದೆಯವರು ತೀರ್ಕೊಂಡ್ರು. ನಾ ಮೊದಲು ಪಂಚಾಯತಿ ಒಳಗೆ ವರ್ಕ್ ಕೆಲಸ ಮಾಡ್ತೀನಿ ರೀ. ತಂದೆಯವ್ರು ತಿರ್ಕೊಂಡ ಮೇಲೆ ಒಕ್ಕಲ್ತನಕ್ಕೆ ಬರ್ಬೇಕು ಅನ್ನೋದು ಆಸೆ ಬಂತು ರೀ. ಮಾಡಿದ್ರೆ ಒಕ್ಕಲ್ತನ ಹೆಂಗೆ ಮಾಡಬೇಕು, ಮಾದರಿ ಆಗ್ಬೇಕು. ನಾ ಜೆ ಡಿ ಅವರ ಆತ್ಮ ಯೋಜನೆ ಒಳಗೆ ಒಳ್ಳೆ ರೈತ ಅನ್ನಿಸ್ಕೊಳ್ಳೋಂಥ ಶಕ್ತಿ ಒಳಗೆ 1 ಜಮೀನದೊಳಗೆ ಮಾಡ್ಕೋಬೇಕು ಅನ್ನೋದು ಆಸೆ ನನ್ನಲ್ಲಿ ಬಂತು ಸರ್. ಆ ವರ್ಕನ್ನು ಬಿಟ್ಟು ಕೃಷಿಗೆ ಬರ್ಬೇಕಂತೇಳಿ ಆಸೆ ಮಾಡ್ಕೊಂಡ್ರಿ. ಆ ಹೋದ ಟೈಮ್ದಾಗ 1 ಜಮೀನು ಐತಿ, ಏನು ಕೃಷಿ ಮಾಡ್ತೀಪ್ಪ ಅಂತ ಕೇಳಿದ್ರು ನಾನು. ಸರ್, ನಾ ಮಾದರಿ ರೈತರ ಆಗಬೇಕು ಅನ್ನೋಂಥ ಆಸೆ ನನ್ನಲ್ಲಿ ಐತಿ. ನನಗೆ 1 ಇರಲಿ, ನನಗೊಂದು 1/2 ಜಮೀನು ಇರಲಿ, ಅದರೊಳಗೆ ಮಾದರಿ ಮಾಡಬೇಕಾಗೈತಿ. ನಾ ಯಾವ ಉದ್ಯೋಗ ಮಾಡಿದ್ರೆ ನಾ ಒಳ್ಳೆ ರೈತ ಆಗ್ತಾನೆ ರೀ. ಈ ಯೋಜನೆ ಒಳಗೆ ಅವ್ರನ್ನ ಆತ್ಮದವ್ರನ್ನ ಕೇಳಿ ಶಿವಕುಮಾರ್ ಸರ್ ಅಂತ ನೆನೆಸ್ತೀರಿ? ಹಾಂ, ಈಗ ನೆನೆಸ್ತವ್ರು ಸರ್ ಅವ್ರನ್ನ. ಆಗ ಕೇಳಿದಾಗ ಅವ್ರು ಏನಂದ್ರೆ ನನಗೆ, ಉತ್ತಮ ರೈತ ಆಗ್ಬೇಕು, ಒಳ್ಳೆ ರೈತ ಆಗ್ಬೇಕಾದ್ರೆ ಸಮಗ್ರ ಕೃಷಿಯನ್ನು ಮಾಡಬೇಕು, ನೀ ಸಾವೋ ಕೃಷಿ ಒಳಗೆ ತಲ್ಲಿನರಾದ್ರೆ ಒಳ್ಳೆಯವಾಗ್ತಿ ಅನ್ನೋದು ವಿಷಯನ್ನು ಅವ್ರು ನಂಗೆ ತಿಳಿಸಿಕೊಟ್ರು ಸರ್. ನಾನು ಅದಕ್ಕೆ ಒಪ್ಪಂದದೇನು ರೀ ಅಂತ. ಮತ್ತು ಅಲ್ಲಪ್ಪ, ಸಾವೋ ಕೃಷಿ ಮಾಡ್ಬೇಕಾದ್ರೆ 3 ನಿನ್ನ ಉತ್ಪನ್ನ ಬರೋದಿಲ್ಲ, ಕೃಷಿ ಮಾಡಬಾರ್ದಂಗೆ ಆಗ್ತೈತಿ ನಿನಗೆ, ಸ್ವಲ್ಪ ವಿಚಾರ ಮಾಡು ಅಂತಂದ್ರೆ ರೀ. ಸರ್, ಏನಾದಾಗಲಿ ಅನ್ಕ ಮಠ ಕಡಿಗೆ ದುಡಿಮೆ ಆರ ಮಾಡಿ ಕಳಿಸಿದಾರ ನಾ ಕೃಷಿ ಮಾಡ್ತಾನು, ಒಳ್ಳೆ ರೈತ ಆಗ್ಬೇಕು ಅನ್ನೋದು ನನ್ನ ಆಸೆ ಐತೆ ಅಂದ. ಕೇಳಿದಾಗ ಸರ್ ಅಂದ್ರೆ, ಮೊದಲು ಪತ್ರ ಇದ್ರೊಳಗೆ ಎಚ್ ಕೆ ಪಾಟೀಲ್ ಹೊಲಕ್ಕೆ ನನ್ನ ಕರ್ಕೊಂಡು ಹೋದ್ರಿ ಸರ್, ಟ್ರೈನಿಂಗ್ ಹಾಕಿರಿ ಆತ್ಮದಿಂದ. ಅಲ್ಲಿ ಕರ್ಕೊಂಡು ಹೋದ್ರಿ, ಕೃಷಿ ವಿಜ್ಞಾನ ಕೇಂದ್ರ ಐತ್ರಿ ಹುಲ್ಕೋಟಿ ಒಳಗೆ. ಅಲ್ಲಿ ಕರ್ಕೊಂಡು ಹೋದಾಗ ನೀ ಇದ್ರೊಳಗೆ ಯಾವ್ದು ಆಯ್ಕೆ ಮಾಡ್ತೀವಿ ಅಂತ ಕೇಳಿ ನನ್ನ ರೀ. ಸಾವು ಕೃಷಿ ಆಯ್ಕೆ ಮಾಡ್ತೀವಿ, ನೀವು ಯಾವುದು ಆಯ್ಕೆ ಮಾಡ್ಕೋತೀನಿ ಅಂತ ಸರ್ ಕೇಳಿ ನನಗೆ. ಎಲ್ಲ ಅಲ್ಲಿ ಮೀಟಿಂಗ್ ಒಂದು 20 ಕೂಡಿಸಿರಿ. ಆ ಹೇಳಿದಾಗ ನಾನು ನೋಬನ್ ಕರೆದಿರ್ರಿ ಅವ್ರು. ಕರೆದು ಹೇಳಿದಾಗ ನಾ ಅದನ್ನು ಯಾವ ಆಯ್ಕೆ ಮಾಡ್ಕೋತೇನೆ ಸರ್, ನಾ ಎರುಗಳು ತಟ್ಟೆ ಕಟ್ಟಬೇಕು, ಸಾವು ಕೃಷಿ ಮಾಡಬೇಕು, ನಾ ಉತ್ತಮ ರೈತ ಆಗಬೇಕಾದ್ರೆ ನಾ ಇದನ್ನು ಮಾಡ್ತೇನೆ ರೀ ಸರ್. ಆವಾಗ ಪಟ್ಟಣ ಶೆಟ್ಟಿ ಅಂತ ಒಬ್ಬರು ನಮ್ಮ ಅಳ್ನಾವರ ಅರಸಿಕೆ ಒಳಗೆ ಗ್ರಾಮ ಸೌಕರಿದ್ರು. ಗ್ರಾಮ ಸೌಕರಿದ್ದಾಗ ನಮ್ಮ ಅಳ್ನಾವರ ಅರಸಿಕೆ ಹೋಗು, ನಿನಗೆ ಎರುಗಳು ತೊಟ್ಟೆ ಆಸೆ ಆಗೈತಿಲ್ಲೋ, ಅದನ್ನು ಮಾಡ್ಬೇಕನ್ನತಿಲ್ಲೋ, ಅಲ್ಲ ನಮ್ಮ ಪಟ್ಟಣ ಶೆಟ್ಟಿದವ್ರನ್ನ ಹೇಳ್ತವು ಅಲ್ಲಿ ಹೋಗ್ರಿ ಅಂತಂದ್ರು. ಅಲ್ಲಿ ಹೋದಾಗ 2,000 ಇತ್ತು ಒಂದು 20 ಸಹಾಯಧನ ಕೊಟ್ಟು, ಸಹಾಯಧನ 2,000 ಇತ್ತು ರೀ. ಅದನ್ನು ನಾ ಏನು ಮಾಡಿನ್ರಿ, ಹೆಚ್ಚಿಗೆ ಮಾಡ್ಕೊಂಡು ನಾವೊಂದು 4,000 ಮಾಡ್ಕೊಂಡು ನನ್ನೊಂದು 2,000 ಹಾಕಿನ್ರಿ. ಹಾಕಿದಾಗ ನಾವೊಂದು 7 ತೊಟ್ಟೆ ಕಟ್ಕೊಂಡ್ರಿ. ನಮ್ಮ ಯೂನಿವರ್ಸಿಟಿ ಅಗ್ರಿಕಾಲೇಜ್ಗೆ ಹೋಗಿ 1 ಆಗ 300 ಒಂದು ಕೆಜಿ ಹುಳ ಇದ್ರಿ, ತೊಗೊಂಬಂದ್ಬಿಟ್ಟಿನ್ರಿ. ಹುಳ ಬಿಟ್ಕೊಂಡು ಆಳಿದಾಗ ಅದು ಎಷ್ಟಾತ್ರಿ ಗೊಬ್ಬರು, 15-14 ಕ್ವಿಂಟಲ್ ಗೊಬ್ಬರ ಹಾತ್ರಿ. ಒಂದು ತೊಟ್ಟಿ ಒಳಗೆ ಆತ್ರಿ, 2 ಜೋಡ್ ತೊಟ್ಟಿ ಕಟ್ಟಿನ್ರಿ. ಅದನ್ನ ಮಾಡ್ಕೊಂಡ್ರಿ. ಯಾವೆಲ್ಲಿ ಗಿಡ ಹಸ್ತನು, ಆ ಯಾವ ಗಿಡ ಹಸ್ತನು, ಅಗಿ ಯಾವ ಹಸ್ತನು, ಅದಕ್ಕೆ ಬಿಡೋದ್ರಿ. ಅದನ್ನು ಒಂದು ಬಗ್ಸಿ ಬಿಟ್ಬಿಟ್ಟು ಹಚ್ಕೊಂತ ಮೊದಲು ಪ್ರಥಮವಾಗಿ ಹೂವನ್ನು ಮಾಡ್ಕೊಳಕೈತೀನಿ ಸರ್. ಯಾಕಂದ್ರೆ ತಂದೆಯವರೆಲ್ಲ ಕಬ್ಬು ಹಚ್ಚಿ ಭೂಮಿ ಸ್ವಲ್ಪ ಬಡವಾಗಿತ್ತು. ನಾ ಅಷ್ಟೇ ಸ್ವಲ್ಪ ಪ್ರಮಾಣ ನಾನು ಸಾವು ಕೃಷಿ ತರ್ಬೇಕಂದ್ರೆ ಎಕ್ದಮ್ಗೆ ತರಕ್ಕೆ ಬರಲಿಲ್ಲ ಸರ್. ನನಗೆ ಸರ್ಕಾರ ಗೊಬ್ಬರ ಈಗ ವರ್ಷ 10 ಹಾಕ್ತೀರಿ. ಅಂಥ ಟೈಮ್ದಾಗ ನಾ ಮಣ್ಣಮ್ಮ ತಂದೆಯವರು 2 3 ಹಾಕ್ತೀರಿ. ನಾವು ಒಂದೇ ಒಂದು ಚೀಲಿಗೆ ಬೇಡ್ರಿ ಸರ್, ಅದ್ರಾಗ ಮಿಕ್ಸ್ ಮಾಡಿ ಒಂದೇ ಒಂದು ಚೀಲಿಗೆ ಹಾಕೊತ ಹಾಕೊತ. ಯಾವ ಗಿಡ ಹಾಕಿದ್ರಿ ಅವಾಗ? ಫಸ್ಟ್ ಹೂವಿನ ಗಿಡ ಹಚ್ಚಿನ್ರಿ ಸರ್. ಯಾವುದು? ಈ ಮಾರಿಗೋಡ ಅಂತ ಚೆಂಡು ಹಚ್ಚಿನ್ರಿ. ಹ್ಞೂ, ಚೆಂಡು ಹಚ್ಚಿದಾಗ ಚೆಂಡು ಆಳಿದಾಗ ಆ ಟೈಮ್ದಾಗ ರೀ ಅದು ಪೂರ್ತಿ 1 ಹಚ್ಚಿದ್ರಿ? ಇಲ್ರಿ, ಎಲ್ಲಾನು 1 ಮಾಡಲಿಲ್ಲರಿ. ಒಂದು ಸ್ವಲ್ಪ ಭತ್ತ ಬಿತ್ಕೊಂಡ್ರಿ, ದನಗಳು ಮೇವು ಅಂತ ಮಾಡ್ಕೊಂಡು ಹೂ 1/2 ಹಚ್ಕೊಂಡ್ರಿ ಸರ್. ಹೂ ಹಚ್ಕೊಂಡು ಹೇಳಿದಾಗ ಹೂ ಆಳಿಗಿನ ಟೈಮ್ದಾಗ 20,000 ಹೂ ಆತು ನನಗೆ. ಮತ್ತು ನಾವು ಸ್ವಲ್ಪ ಎತ್ತ ಕೈ ಹಿಡ್ದಂಗೆ ಆತ್ರಿ, ಭತ್ತ ಒಂದು 20 ಆತ್ರಿ. ಈ ಸ್ವಲ್ಪ ನನ್ನ ಗುಣಮಟ್ಟಕ್ಕೆ ಬರುವ ಆಕಾರದಾಗ ನನಗೆ ಕಾಣಕೈತ್ರಿ. ಮತ್ತು ಪ್ರಥಮ ಮತ್ತೊಂದು 3 ವರ್ಷ ರೀ ಹಂಗೆ ಬಿಡ್ಲಿಲ್ಲರಿ. ಆ ಭತ್ತ ತೆಗೆದ ನೆಲಕ್ಕೆ ಮತ್ತು ಹೂ ಹಚ್ಚಿ, ಭತ್ತ ತೆಗೆದ ನೆಲಕ್ಕೆ ಮತ್ತು ಹೂ ಹಚ್ಚಿ, ಚೆಂಡು ಹೂವನ್ನು ಮತ್ತು ರೀ. ಅಂದರೆ ಈ ಹೂ ಇದನ್ನು ತೆಗೆದ್ರಿ, ಅದಕ್ಕೆ ಹಾಕಿನಿ, ಇದಕ್ಕೆ ವಾಲಿ ಚೌಳಿ ಹಾಕೊಂಡ್ಬಿಟ್ಟಿನಿ ರೀ. ಚೌಳಿ? ಹಾಂ, ಅಲಸಂದಿ ಅಂತೇಳಿ, ಉದ್ದ ಅಲಸಂದಿ. ಅದನ್ನು ಹಾಕಿನಿ. ಪ್ರಥಮವಾಗಿ ನಿರಂತರವಾಗಿ ಬೆಳೆ ಬರಕೈತಿ ನಾನು. ಅವ್ರದ್ದು ಇವ್ರದ್ದು ನೀರು ತೊಗೊಂಡು ಹಾಸ್ತೀನಿ ರೀ ಸರ್. ಒಂದು ಬೋರನ್ನು ಮಾಡಬೇಕು ಅನ್ನೋಂಥ ಶಕ್ತಿ ದೇವ್ರು ಕೊಟ್ಬಿಟ್ಟ. ಮಾಡಿದ್ರಿ? ಮಾಡಿಬಿಟ್ಟು ಬೋರ್, ಒಂದು ಬೋರ್ಗಲ್ ಮಾಡ್ಕೊಂಡ್ರಿ. ಆನಂತರ ಬೋರ್ಗಲ್ ಮಾಡ್ಕೊಂಡ್ ಮೇಲೆ ತರಕಾರಿ ಬೆಳ್ಕೊಳ್ಬೇಕು ಅನ್ನೋದು ಆಸೆ ಭಾಳ ಬತ್ತು ರೀ. ಯಾಕಂದ್ರೆ ಅಲಸಂದಿ ಕೈ ಹಿಡ್ತ್ರಿ. ಆನಂತರ ನಾ ಬೀನ್ಸು, ಅಲಸಂದಿ, ಇವ್ಯಾವ ಕಾಯಿಪಲ್ಲೆಗಳನ್ನ ಮಾಡ್ಬೇಕು, ಬೆಂಡಿ, ಇವನ್ನೆಲ್ಲ ಎಲ್ಲಾರು ಬದನೆ, ಬೆಂಡಿ. ಈಗಾಗಲೇ ಸುಮಾರು 20-25 ತರಕಾರಿನ ಮಾಡ್ತೇನೆ ರೀ. ತೋಟಗಾರಿಕೆ ಮಾಡ್ಬೇಕು ಅನ್ನೋದು ಆಸೆ ಭಾಳ ಭಾಳ ಆತ್ರಿ. ಪುಣ್ಯದಿಂದ ಜೀ ವಿಲಾಸ್ ಅಂತೇಳಿ ಒಂದು ತರೋತರಿಸಿನ ಈಗ ಮೂರನೇ ವರ್ಷ ನಾಲ್ಕನೇ ವರ್ಷ ಚಾಲ್ತಿ ಆತ್ರಿ. ಈ ವರ್ಷ ಕಾಯಿ ಸ್ಟಾರ್ಟ್ ಆಗೈತಿ. ಏನದು ಜೀ ವಿಲಾಸ್ ಅಂತೇಳಿ ಪೇರು ರೀ? ಪೇರು ಪೇರು ಒಂದು 300 ಗಿಡ ಹಚ್ಚನ್ರಿ. ಪೇರ್ಲ? ಹಾಂ ಪೇರ್ಲ ಒಂದು ಎಕರೆದಾಗ. ಆನಂತರ ಸೈಡ್ ಸೈಡ್ ಲಿಂಬಿ ಗಿಡ ಹಚ್ಚನ್ರಿ. ಅವ ಒಂದು 100-200 ಲಿಂಬಿ ಹಚ್ಚ ಲಿಂಬು ಹಚ್ಚನ್ರಿ. ಆನಂತರ ಸೀತಾಫಲ ಸೈಡ್ ಅಲ್ಲ ಸೀತಾಫಲ ಹತ್ಕೊಂಡನ್ರಿ. ಆನಂತರ ಅರ್ಸನ ಬೆಳಿಬೇಕು. ಟ್ರೈನಿಂಗ್ ಮತ್ತೊಂದು ಟ್ರೈನಿಂಗ್ ಕೊಟ್ಟರೆ ನಾ ಮಾಡಕ್ಕೆ ಒಳ್ಳೇದು ಮಾಡಕ್ಕತ್ತನ ಮತ್ತೊಂದು ಆತ್ಮಹತ್ರ ಒಂದು ಟ್ರೈನಿಂಗ್ ಕೊಟ್ಟರೆ ನಾ ಎಲ್ಲೆಲ್ಲಿ ಟ್ರೈನಿಂಗ್ ಮಾಡ್ಬೇಕು ಅನ್ನೋದು ಅವ್ರು ನಾ ಮಾಡಕತ್ತನಂತ ಅವ್ರಿಗೆ ಅರಸಕ್ಕವ್ರಿಗೆ ಆತ್ಮದವ್ರಿಗೆ ಅಗದಿ ಖುಷಿಯಾಗಿಬಿಡ್ತೀರಿ ಸರ್. ನಾ ಮಾಡಕತ್ತನಂತ ಬಂದ್ ಹೊಲ ನೋಡಕತ್ತರು, ಜಿ ಡಿ ಅವ್ರು ಬರಕತ್ತರು, ಎಲ್ಲರೂ ಬರಕತ್ತರು. ರಾಮ ನಿಂಗೆ ಒಂದು ಎಕರೆದಾಗ ಮಾಡತ್ತಾನ ಮತ್ತಷ್ಟು ಚೇಂಜ್ ಮಾಡಿಸ್ರಿ. ನಾನು ಮಹಾರಾಷ್ಟ್ರ ಟೂರ್ ಅಂತೇಳಿ ಕೇಸಿಂದ ಒಂದು ಟೂರ್ ಕೊಟ್ರಿ, ಒಂದು 2 ದಿನಷ್ಟು ಟೂರ್ ಕೊಟ್ರಿ. ಮತ್ತು ಆತ್ಮದಿಂದ ನೋಡ್ಕೊಂಬರಕ್ರಿ ನೋಡ್ಕೊಂಬರಕ್ರಿ ಯಾರ್ಯಾರು ಏನೇನು ಮಾಡ್ಯಾರು, ಪಾಳೇಕರ್ ಏನು ಮಾಡಿದಾರು ರೀ, ಕಣ್ಣೀರ್ ಮಾಡಿದಾರು ಏನು ಮಾಡಿದಾರು, ಇಂಥದ್ದು ಮಾಡಕ್ಕೆ ಒಂದು 2 ದಿನ ಗುಜರಾತು ಇವನ್ನೆಲ್ಲ ಕೊಟ್ರೆ ನನಗೆ ಸಖತ್ ಟ್ರೈನಿಂಗ್ ಕೊಟ್ಟರೆ. ಗುಂಪಿನ ಇಲ್ಲಿ ಒಂದು ಗುಂಪು ಮಾಡಿದಾಗ ಕಳಿಸ್ತೀರಿ ನನ್ರಿ, ನನಗೆ ಒಬ್ಬನ ಏನು ಕಳಿಸ್ತಿರ್ಕಿಲ್ರಿ, ಒಂದು ಗುಂಪು ಮಾಡ್ತಿರ್ರಿ ಅವರು ಆತ್ಮದವ್ರ ಧಾರವಾಡ ಜಿಲ್ಲೆ ಒಳಗೆ, ಒಂದು ಬೆಂಗಳೂರದವರು, ಮೈಸೂರದವ್ರು, ಹಿಂಗೆಲ್ಲ ಒಂದೊಂದು ತಾಲೂಕಿನಿಂದ ಒಂದೊಂದು ಗುಂಪು ಮಾಡ್ತಿರ್ರಿ. ಅಂಥದ್ರಾಗ ನಾನು ಒಬ್ಬನ ಆಯ್ಕೆ ಮಾಡ್ಕೊಂಡ್ರಿ, ಹೋಗಿ ನೋಡ್ಕೊಂಬಂದು ನೋಡ್ಕೊಂಬಂದ್ರಿ. ಏನು ಬದಲಾವಣೆ ಮಾಡಿದ್ರಿ ಅವರು? ಏನು ಎಲ್ಲಿ ಆ ಜಾಗದಾಗ ಏನು ಮಾಡಿದಾರಲ್ಲ ಅದನ್ನು ಪ್ರತಿ ಮಾಡೇ ತೋರಿಸ್ಬಿಟ್ಟಿರಿ. ಉದಾಹರಣೆ? ಉದಾಹರಣೆ ಅಂದ್ರೆ ರೀ, ಕಣ್ಣೀರು ಮಾಡ್ತಾರೆ ಒಳಗೆ ಗ್ರೋಕಪ್ಪ ಅಂತ ಮಾಡ್ತಾರೆ ರೀ, ಬೆಳಿಗ್ಗೆ ಟಾಣಿಗೆ ಗ್ರೋಕಪ್ಪ ಅಂತ ಮಾಡ್ತಾರೆ ರೀ. ಮೂಲಂಗಿ ಹೆಂಗೆ ಬೆಳಿಬೇಕು ಅನ್ನೋದು ಕಣ್ಣೀರು ಮಾಡ್ದಾರ ತಕ್ಕೈತ್ರಿ. ಕಣ್ಣೀರು ಮಠದಲ್ಲಿ ಚೆನ್ನಾಗಿ ಚೆನ್ನಾಗೈತಿ ರೀ ಮೂಲಂಗಿ. ಮೂಲಂಗಿ ಒಳಗೆ 12 ತಿಂಗಳು ರೊಕ್ಕ ತಗೋಬೋದು. ಯಾವ ಕಾಲದಲ್ಲೂ ಬೆಳೆಯ ಯಾವ ಕಾಲದಾಗೂ ಬೆಳಿಬೋದು ಮೂಲಂಗಿ. ಆ ಟೈಪನ್ನು ಕಣ್ಣೀರು ಮಾಡ್ದಾಗೈತ್ರಿ. ನಾವು ಯಾವ ಹೊಲಕ್ಕನ್ನು ಏನು ಟಾಣಿಕನ್ನು ಬಳಕೆ ಮಾಡಬಾರ್ದು. ಗೋ ಕೃಪಾಮೃತ. ಹಾಂ, ಗೋ ಕೃಪಾಮೃತ ಮಾಡ್ಯಾರ ರೀ. ಅದು ಯಾವ ಹೊಲಕ್ಕನ್ನು ಬಳಕೆ ಮಾಡಬಾರ್ದಂತಾರೆ? ಮಾಡ್ಬೋದು, ಹಾಂ ಮಾಡ್ಬೋದು ರೀ, ನಾವು ಎಲ್ಲರೂ ಮಾಡ್ಬೋದು ರೀ. ಟಾಣಿಕಂತ ಬಳಕೆ ಮಾಡಬಾರ್ದು, ಅಷ್ಟು ಪವರ್ ಐತೆ ಅತ್ರ, ಅಷ್ಟೊಂದು ಪವರ್ ಐತೆ ಅತ್ರ. ಸಿಂಪರಣೆ ಮಾಡೋದು, ಭೂಮಿಗೆ ಹಾಕೋದು, ಸಿಂಪರಣೆ ಮಾಡ್ಬೋದು ರೀ, ಬೇರಿಗೆ ಬಿಡ್ಬೋದು ರೀ. ಅಗದಿ ಆಗಿನಾಗ ಚೇಂಜ್ ಆಗೈತ್ರಿ ಸರ್. ಏನು ಚೇಂಜ್ ಆಗುತ್ತೆ? ಈಗ ನಾವು ಒಂದು ಸ್ವಲ್ಪ ಈಗ ಒಗೆದು ಒಂದು 3 ಎಳೆ ಮೆತ್ತೆ ಬಂದೈತ್ರಿ ಸರ್. 3 ಎಳೆ ಮೆತ್ತೆ ಬಂದಾಗ ಒಂದು ಸ್ವಲ್ಪ ಹೊಡೆದ್ಬಿಟ್ರೆ ಸಾಕ್ರಿ, ಅದು ಹೊಡೆದಾಗ್ರಿ ನಾವು 8 ದಿವಸಕ್ಕೆ ಕೇಳ್ಬೋದು ರೀ. 45 ದಿವಸಕ್ಕೆ ಒಂದು ಬೀಡು ಬರ್ತೈತ್ರಿ, ಬರ್ರ ಮೇಲೆ ಬಂದ್ಬಿಡುತ್ತೆ, ಅದು ಬರ್ನ ಬಂದ್ ಬಿಡ್ತೈತ್ರಿ. ಅದೇನೊಳಗೆ ಏನು ರೀ, ಆಕಳದ ಜವಾರಿ ಆಕಳದ 1 ಲೀಟ್ರ್ ಹಾಲು, 1 ಕೆಜಿ ಬೆಲ್ಲ, ಗೋರ್ಕೊಪ್ಪದ ಒಂದು ಬಾಟ್ಲೆ ಕೊಟ್ಟಿರೋರ, ಅದರೊಳಗಿನ ಮತ್ತೊಂದು ತಕ್ಕೊತ್ತು, 4 ಬಾಟ್ಲೆ ತಕ್ಕೊಂತ ಹೋಗ್ಬಿಡ್ತವ್ರಿ. ಮತ್ತು ಪ್ರತಿ 15 ದಿವಸಕ್ಕೊಮ್ಮೆ ಮಾಡ್ತೇವೆ ಅದನ್ನು. ಬರೀ ಸಿಂಪರಣೆ ಮಾಡೋದು? ಹಾಂ, ಬರೀ ಸಿಂಪರಣೆ ಮಾಡೋದು. 45 ದಿವಸಕ್ಕೆ ಬರೋದ್ರಿ, 40 ದಿವಸ ಒಳಗೆ ಬರ್ತೈತ್ರಿ, ಕಟಾವು ಬರುತ್ತೆ, ಭಾಳ ಹುಲ್ಸಾಗಿ ಬರ್ತೈತ್ರಿ. ರೋಗ ರುಜಿನ ಏನೂ ಬರೋದಿಲ್ಲರಿ. ಇಲ್ಲಿ ಪಾಳೇಕರಲ್ಲೆಲ್ಲ ಬ್ರಹ್ಮಾಸ್ತ್ರ, ನೇಮಾಸ್ತ್ರ ಇಂಥವೆಲ್ಲ ಮಾಡೋದ್ರಿ, ಅಂತಲ್ಲೆಲ್ಲ ನೋಡ್ಕೊಂಬನ್ರಿ ಸರ್. ಅವನು ಮಾಡ್ತಾನೆ, ಅವನೆಲ್ಲ ಮಾಡ್ತೇನೆ, ಬ್ರಹ್ಮಾಸ್ತ್ರ ಮಾಡ್ಕೋತೀನಿ, ನೇಮಾಸ್ತ್ರ ಮಾಡ್ಕೋತೀನಿ ರೀ. ಬೇಕಾವೆಲ್ಲ? ಎಲ್ಲ ಬೇಕ್ರಿ ಸರ್. ಯಾಕಂದ್ರೆ ಬರೋದನ್ನು ತಡೆಗಟ್ತೈತ್ರಿ. ಆನಂತರ ಒಂದು ಕಾಳು ಹಾಕಿದ್ದಲ್ಲಿ ಮತ್ತೊಂದು ಕಾಳು ಬೆಂಡಿ ಕಾಳು ಹಾಕಿರ್ತಾನೆ ರೀ. ಯಾವುದೋ ಬೆಳೆ ಮಾಡಿದರೆ ಬೆಂಡಿ ಹಚ್ಚಿರ್ತಾನೆ ಒಂದ್ರಿ, ಇಲ್ಲಾದ್ರೆ ಹೂವನ್ನು ಮಾಡ್ಬೇಕ್ರಿ. ಯಾಕಂದ್ರೆ ನಮ್ಮ ಬೆಳಿಗ್ಗೆ ರೋಗ ಬರೋದನ್ನು ಬೆಂಡಿಗೆ ಬರ್ತೈತ್ರಿ, ಹಣ್ಣತ್ರ ಹೂವಿಗೆ ಬರ್ತೈತೆ ಸರ್. ಅದನ್ನು ಯಾವ್ದಕ್ಕೆ ರೀ, ಹೂವು ಬಂತು ಹಾರಾಗ್ತಾವ್ರಿ, ಮಾಡಿ ಮನ್ಯಾಗ ಹಾರ ಮಾಡ್ತೇವೆ. 4 ಮಕ್ಕಳು ಇಟ್ಟಿದಾವೆ, ಹೆಣ್ಮಕ್ಳು 4 ಮಂದಿ, ಒಬ್ಬ ಗಂಡು ಮಗ ಅದನ್ನು. ಮಾರಾಟ ಮಾಡೋದು ಹೆಂಗೆ? ಮಾರಾಟ 4 ಮಕ್ಕಳು ಮಾಡ್ತಾರೆ ರೀ, ಡೈಲಿ ಮಕ್ಕಳು ಅವರೇ, ಡೈಲಿ ಮಕ್ಕಳು ಮಾಡ್ತಾರೆ. ಈಗ 5 ತಿಂಗಳು ಮಾತ್ರ ATM ಇದ್ದಂಗೆ ನಂಗೆ ರೀ, ಈಗ 5 ತಿಂಗಳು ಒಂದು ATM ಇದ್ದಂಗೆ, ಹೋಗಿ ರೊಕ್ಕ ತೊಗೊಂಡಂಗೆ ಬಂದಂಗೆ ರೀ. ದಿನಾಲು ಡೈಲಿ ಮಾಡ್ತಾರೆ. ಈಗ ಬೀನ್ಸ್ ಸರಿಯಾತ್ರ ಮಗಳು ರೀ, 100 ಬೀನ್ಸ್ ಅಂತ ಹಾಕಿರ್ತೇನೆ ರೀ. 100 ಬೀನ್ಸ್ ಅಂತಂದ್ರೆ ರೀ, ಚಪ್ಪರ್ ಬೀನ್ಸ್ ಒಟ್ಟು 100 ಹಾಕಿ, ಅದು 3 ಗುಂಟೆ ಇರ್ತೈತಿ ರೀ. ಒಂದು 3 ಗುಂಟೆ ಮಾಡ್ಯಾನ ಸರ್, ಹೇಳಿದ್ರೆ ವಿಚಿತ್ರ ಆಕೈತಿ. 3 ಗುಂಟೆದೊಳಗೆ 1 ವರ್ಷಕ್ಕೆ 50,000 ರೂಪಾಯಿ ಇನ್ಕಮ್ ಮಾಡ್ತಾರೆ. ವಿಚಿತ್ರ ಆಕೈತಿ, ಮಂದಿ ಮಾಡೋದು ವಿಚಿತ್ರ ಆಕೈತಿ. ದಿನಾನು ಬರ್ತಲ್ಲ ದಿನ ರೊಕ್ಕರಿ. ಇನ್ನು 5 ತಿಂಗಳು ಅಂದ್ರೆ ದಿನ ರೊಕ್ಕರಿ. ಮಳೆಗಾಲದಾಗ ಅಷ್ಟು ಭಾಳ ಕಡಿಮೆ ಆಕೈತಿ ನಮ್ಗೆ. ಮಳೆಗಾಲದಾಗ ಹೀರಿ ಬೆಳೆ ಹಾಕಿರ್ತೀನಿ ರೀ, ಹಾಗಲ್ ಬೆಳೆ ಏನು ಮಾಡ್ತೇನೆ ರೀ. ಡೈಲಿ ಹೀರಿಬೆಳಿಕಾಯಿ ಹೀರಿ ನೋಡಿ, ಒಂದು ದಿನ ಬಿಟ್ಟರೆ ಒಂದು ದಿನ ಮಾಡ್ತೇವೆ ರೀ. ಹಾಗಲ್ಕಾಯಿ 8 ದಿವಸಕ್ಕೊಮ್ಮೆ ಬಂದಿರ್ತೈತಿ. ಮಳೆಗಾಲದಾಗ ಅದನ್ನು ಮಾಡ್ತಾರೆ. ಅದಕ್ಕೂ ಚಪ್ರ ಹಾಕ್ತಿರ? ಹಾಂ, ಅದಕ್ಕೆಲ್ಲ ಚಪ್ರ ಮೇಲೆ ರೀ, ಎಲ್ಲ ಚಪ್ರ. ಹಾಂ, ಭಾಳಷ್ಟು ಮಾಡಿದ್ರಿ, ಗುಂಟೆ ಮಾಡ್ತಿರ್ತೇನೆ ರೀ. ಆನಂತರ ಈಗ ಕಬ್ಬು ಐತ್ರಿ ನನ್ನಲ್ಲಿ, ಕಬ್ಬಿನೊಳಗೆ 3 ಪೀಕ್ ತೆಗಿತೇನೆ ರೀ. ಅದು ಎಷ್ಟು ಗುಂಟೆ? 10 ಗುಂಟೆ ಕಬ್ಬು, 10-15 ಗುಂಟೆ ಕಬ್ಬು ಮಾಡ್ಕೊಂಡಿರ್ತೇನೆ ರೀ. 40 ದಿವಸಕ್ಕೊಂದು ಪೀಕನ್ನು ತಕ್ಕೋತೇನೆ ರೀ. ಈಗ ಕಬ್ಬು ಕಬ್ಬಿನಾಗ ಒಳಗೆ ರೀ, ಮೆಂತೆ, ಕೊತ್ತಂಬರಿ, ಸಬ್ಬಸಿಗೆ, ಪಾಲಕ್ಕು, ರಾಜಗಿರಿ. ಈ ಎಷ್ಟು ಅಂತರ ಹಂಗಾರೆ ಕಬ್ಬಿಂದು? ಕಬ್ಬಿಂದ 5.5 ಫೂಟ್ ಅಂತರ ಇಟ್ಟೇನ್ರಿ. ಸಾಲಿಗೆ 5.5 ಫೂಟ್ ಇಟ್ಟೇನೆ ರೀ. ಯಾಕಟ್ಟು ಇಟ್ಟೇನಂದ್ರೆ ಅದು ಕಬ್ಬು 12 ತಿಂಗಳು ಬೆಳೀರಿ. 12 ತಿಂಗಳು ಬೆಳಿ ಅಂದರೆ ನಾವಿನ್ನು ಜೂನ್ ಬರೋದ್ರಾಗ ನಾವು 3 ಪೀಕನ್ನು ತೆಗಿಬೇಕ್ರಿ. 3 ಪೀಕ್ ತೆಗಿತಾರೆ ನಾವು ಫಸ್ಟ್ ಪ್ರಥಮ. ಯಾರು ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಅನ್ನೋದಿಲ್ಲ, ಸ್ಟಾರ್ಟಿಂಗ್ ಬತ್ತಲೋ ಅದನ್ನು ಕಡದವ್ರನ್ನ ಕಳಿಸಿಬಿಟ್ಬಿಡ್ದವ್ರು. ಅದ್ರ ಮೇಲೆ ಅದೊಂದು 30-30 ಸಾವಿರ ರೂಪಾಯಿ ಅಷ್ಟೇ ಕಬ್ಬಾಗಿರ್ತೈತಿ ರೀ. ಅದ್ರ ಡಬಲ್ ತರಕಾರಿಗಳು ತೆಗೆದಿರ್ತಾರೆ. ಯಾಕಂದ್ರೆ ಮಳೆಗಾಲದೊಳಗೆ ಅದ ಬೇಕಾಗ ಕಬ್ಬನ್ನು ಬೆಳೆ ಮಾಡೋದ್ರಿ. ಅದರೊಳಗೆ ಸಮಗ್ರ ಕೃಷಿಯನ್ನು ಮಾಡ್ಕೋತ ಹೋಗ್ತಾನೆ. ಯಾಕಂದ್ರೆ ಏನೇನು ತೆಗಿತೀರಿ ಕಬ್ಬಿನಲ್ಲಿ? ಕಬ್ಬಿನೊಳಗೆ ರೀ, ರಾಜಗಿರಿ ಅಂತಾರೆ, ಕೊತ್ತಂಬರಿ, ಮೆಂತೆ, ಸಬ್ಬಸಿಗೆ. ಮಾರಾಟ ಮಾಡುವಷ್ಟು ಬರ್ತಾ? ಮಹಾರಾಷ್ಟ್ರ ಮಾರಾಟ ವಾರಕ್ಕೆ ವಾರ ಹೆಂಗೆ ಬರ್ಬೇಕು, ಹಂತಕ್ಕಂತ ಹೆಂಗೆ ಬರ್ಬೇಕು ಹಂಗೆ ಮಾಡ್ತವ್ರಿ. ಮಕ್ಕಳೆಲ್ಲ ಕಾಲೇಜ್ ಕಲಿತಾರು. ಹನಿ ನೀರಾವರಿ ಮಾಡಿರಿ? ಹಾಂ, ಡ್ರಿಪ್ಪು ಐತ್ರಿ, ನೀರು ಹಾಸ್ತೇವ್ರಿ. ರಿಪ್ಲೈ ಏನೈತೆ ಅಲ್ಲ ರೀ, ಹತ್ತ ಅದ್ರೊಳಗೆ ಡ್ರಿಪ್ ಲೈನ್ ಎರಡು ಲೈನ್ ಡ್ರಿಪ್ ಲೈನ್ ಇಟ್ಕೊಂತಿದ್ದೇನೆ ರೀ. ನಾ ಸಿಂಗಲ್ ಪೀಸ್ ಎರಡೇ ಎಚ್ ಪಿ ಮೋಟ್ರ್ ಐತಿ, ಹಗಲೆಲ್ಲ ನೀರು ಹಸೋಲ್ಲ. ಸಂಜೆ ಸಂಜೆ 6 ಗಂಟೆ ಕರೆಂಟ್ ಬರ್ತಿಲ್ಲ ರೀ, ಬೆಳ ತನಕ ಸಪ್ಲೈ ಮಾಡಿರ್ತೇನೆ. ನಾನು ಕರೆಂಟ್ ಹೆಂಗೆ ಬರ್ತೈತಿ ಹಂಗೆ ಮಾಡ್ತೇನೆ ರೀ. ನಾ ನಿತ್ಯ ತಾಸು 9 ಗಂಟೆ ಮಟ್ಟ ಹಸ್ತೇನೆ ರೀ, 10 ಗಂಟೆ ಮಟ್ಟ. ಆನಂತರ ಡ್ರಿಪ್ ಲೈನ್ ಕೊಟ್ಟಿರ್ತೇನೆ. ಈಗ ಪೇರುಗೂ ಡ್ರಿಪ್ ಐತಿ ರೀ, ಪೇರುಗೆಲ್ಲ ಡ್ರಿಪ್ ಮಾಡಿಬಿಟ್ಟೇನೆ ರೀ. ಒಟ್ಟು ಏನು ಮಾಡ್ಬೇಕು ಅನ್ನೋದನ್ನು, ಆ ಹೊಲದೊಳಗೆ ಇನ್ಕಮನ್ನು ಹೆಂಗೆ ತೊಗೋಬೇಕು ಅನ್ನೋದನ್ನು. ಆನಂತರ ನಮ್ಮ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಅವ್ರು ಬಂದರು, ಅವರು ಸ್ಕೇರ್ ಫುಟ್ ಮೇಲೆ ಮಾಡುವಂಥ ವಿದ್ಯೆಗಳನ್ನು ಕೊಟ್ಟರು. ನಾ ಹೆಂಗೆ ಉತ್ತಮ ಚಲೋ ಮಾಡ್ತೇನಲ್ಲ ರೀ. ನಮ್ಮ ಅಗ್ರಿ ಯೂನಿವರ್ಸಿಟಿ ಅವ್ರು ಬಂದರು, ಈ ಕೆವಿ ಕೆ ಅವ್ರು ಬಂದರು, ಸಹ ಕೃಷಿ ಒಕ್ಕೂಟನ್ನು ನಮ್ಮ ಹೊನ್ನಾಪುರ ಗ್ರಾಮನ ಆಯ್ಕೆ ಮಾಡಿ ಕೊಟ್ಟರು. ಇವೆಲ್ಲವನ್ನು ಸಾವಯವದಲ್ಲಿ ಬೆಳೆ, ಎಲ್ಲ ಸಾವಯವದಾಗ ಈ ಪೂರ್ತಿ ಎಲ್ಲ ಪೂರ್ತಿ ರೀ. ಇವಾಗ ಯಾವುದನ್ನು ಕೆಮಿಕಲನ್ನು ತೋರಿಸಂಗಿಲ್ಲ, ಸರ್ಕಾರಿ ಗೊಬ್ಬರ ಬೇಕಾಗಿಲ್ಲ, ಹುಲ್ಸಾಗಿ ಬೆಳೀತು, ಎಲ್ಲ ಹುಲ್ಸಾಗಿ ಬೆಳೆದಿರ್ತೇನೆ ರೀ. ಅದಕ್ಕೇನು ಸಾವಯವದಲ್ಲಿ ಬೆಳೆದಿದ್ದಕ್ಕೆ ರೇಟ್ ಏನ್ರಿ ಜಾಸ್ತಿ ಸಿಗುತ್ತೆ? ಮಾರ್ಕೆಟ್ ಬಂದ್ರೆ ಮಾತಾಡ್ಬಹುದು ರೀ, ಮಾರ್ಕೆಟ್ಗೆ ಬರುದಿಲ್ಲ ರೀ. ನೀವು ಬರಲ್ಲ ಮಾರ್ಕೆಟ್ಗೆ ನಮ್ಮ ಮಾಲನ್ನ. ನನ್ನ 100 ಜನ ನನ್ನ ಊರಾಗ ಸಂತೆ ಹಾಕೈತಿ ರೀ. ನಿನ್ನೆ ಮಂಗಳವಾರ ಸಂತೆ ಇತ್ತು ಊರೊಳಗೆ, 4-5 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತೀನಿ. ಪ್ಯಾಟಿಗೆ ಬರಲ್ಲ, ನಾ ಪ್ಯಾಟಿ ಒಳಗೆ ಮಾರುದಿಲ್ಲ ರೀ. ಹಳ್ಳಿ ಜನ ತೊಗೊಂಡ್ಬಿಡ್ತೀವಿ, ನಮ್ಮ 100 ಜನ ನಮ್ಗೆ ತಿಂತೈತಿ ರೀ. ಅವ್ರು ಬೆಳೆಯಲ್ಲ, ಅವ್ರು ಬೆಳಿತಾರೆ ರೀ ನಮ್ಮ ಊರಾಗ ರೀ, ಸಾಕಷ್ಟು ಜನ ಬೆಳಿತಾರೆ. ಯಾಕಂದ್ರೆ ಉತ್ತಮ ಇರ್ತೈತಿ ಮಾಲ್ ರೀ. ಆನಂತರ ನಮ್ಮಲ್ಲಿ ಮಾಲನ್ನ ನಮಗೆ ಸ್ವೀಕಾರ ಮಾಡಿ ಮತ್ತು ಹೊರಗಡೆ ಸ್ವೀಕಾರ ಮಾಡ್ತಾರೆ. ಮತ್ತು ನಾವು ಇಲ್ಲರಿ ರವಿವಾರದ ನಾವು ಊರಾಗ ಹುರುಗೂಡು ಹಾಕಿಬಿಡ್ತಾರೆ ಮಕ್ಕಳು, ಕೊತ್ತಂಬರಿ ಮೆಂತೆ ಮೂಲಂಗಿ. ಮುಂಜಾನೆ ಟೈಮ್ ರವಿವಾರ ಶನಿವಾರ ಮಧ್ಯಾಹ್ನ ಮೇಲೆ ಸುಟ್ಟಿ ಇರ್ತೈತಿ ರೀ, ಮಧ್ಯಾಹ್ನ ಮೇಲೆ ಹೋಗಿ ಮಾಡ್ತಾರೆ ರೀ ತರಕಾರಿ. ನಾವೇನು ಹೆಂಗೆ ಹೆಂಗೆ ಮಾಡ್ಕೊಡ್ತೇವೆ, ಬೀನ್ಸ್ ಹೋಯ್ತಾರೆ ರೀ, ಏನು ಬರುತ್ತೆ ಏನು ಬರ್ತೈತಿ ರೀ ಮೂಲಂಗಿ, ಇಂಥವು ಏನೇನು ಇರ್ತಾವಲ್ಲ ರೀ. ಇಬ್ಬರು ಮಕ್ಕಳು ಹೋಗ್ತಾರೆ ರೀ, ಒಬ್ಬರು ಪಲ್ಯ ತೊಗೊಂಡ್ರೆ ಒಬ್ರು ಕೋತಿ, ಒಬ್ಬರು ಮೂಲಂಗಿ ತೊಗೊಂಡಿರ್ತಾರೆ. ಈ ಟೈಪನ್ನು ಮಾಡ್ತಾರೆ ರೀ ಮಕ್ಕಳು. ರೇಟ್ ಫಿಕ್ಸ್ ಮಾಡೋದು ಹೆಂಗೆ? ನಾವು ರೇಟ್ ಫಿಕ್ಸನ್ನು 10 ರೂಪಾಯಿ ಪಾವು ಕಿಲೋ ಅಂತ ನಾವು ಮಿನಿಮಮ್ ಕೊಡ್ತೇವೆ ರೀ. ಹಾಗಲ್ಕಾಯಿ 15 ಕೊಡ್ತೇವೆ ರೀ. ಹೆಚ್ಚು ಕಡಿಮೆ ಆಗಲ್ಲ, ಹೆಚ್ಚು ಕಡಿಮೆ ಇಲ್ಲರಿ. ಆ ಪ್ಯಾಟ್ ಹೆಂಗಾರು ಹೋಗುವತ್ತ ರೀ, ನಮ್ಮ 3 ಜನಕ್ಕೆ ಕೊಡೋದು ನಾವು 15 ರೂಪಾಯಿ ಹಾಗಲ್ಕಾಯಿ ಕೊಡ್ತೇವೆ ರೀ, ಬೀನ್ಸು 10 ರೂಪಾಯಿ ಕೊಡ್ತೇವೆ ರೀ. ಆನಂತರ ಅವ್ರಿಕಾಯಿ ಮಾಡ್ತೇವೆ ರೀ, ಅವ್ರಿನ ಮತ್ತೊಂದು ಅವ್ರಿಗೆ ಚಟ್ಟವ್ರ ಅಂತ ಬರುತ್ತೆ ಅದನ್ನು ಮಾಡಿರ್ತೇವೆ ರೀ. ಒಟ್ಟು ಅಷ್ಟು ನಾವು ತರಕಾರಿ ಮಾರಕ್ಕೆ ಕುಂತ್ರೆ ಒಂದು 8-9 ಥರ ನಮ್ಮಲ್ಲಿ ತರಕಾರಿ ಇರ್ತೈತಿ ರೀ. 8-9 ಥರ ನೋಡ್ರಿ, ನಿನ್ನೆ ಹಾಗಲಕಾಯಿ, ಬೀನ್ಸು, ಬೆಂಡಿ, ಕೊತ್ತಂಬರಿ, ಸಬ್ಬಸಿಗೆ, ಪಾಲಕ್ಕು, ಮೆತ್ತೆ ಸೊಪ್ಪು ಹಿಂಗೆ ಮಾರಾಟ ಕೂತಂದ್ರೆ ಮಂಗಳವಾರದನ್ನ ಎಲ್ಲ ತಂದು ಹಚ್ಚಿರ್ತೇವೆ ರೀ. ನಡಕ್ಕೆ ಯಾವ್ಯಾವನ್ನ ಈ ವಾರಕ್ಕೆ ಕೀಳ್ಬೇಕಾಗೈತಿ, ಮೆಂತೆ ಹೂ ಹಾಕೈತಿ ರೀ, ಒಂದು 2 ದಿವಸ ಬಿಟ್ಟು ಹೆಚ್ಚಾದ್ರೆ ಹೂ ಹಾಕೈತಿ. ಆ ಹೂವನ್ನು ಹಾಕ್ಕೊಳ್ಳೋರಾಗ ಅದನ್ನು ರವಿವಾರದನ್ನ ಮಾರಿರ್ತೇವೆ ಅದನ್ನು ಅಂಥವನ್ನು. ಮತ್ತು ದಿನಾಲು ಬೀಜ ಹಾಕೋದು ಇರ್ತೈತಿ ರೀ. ಈ ಕಡೆ ಖಾಲಿ ಆತಂದ್ರೆ ಈ ಕಡೆ ಬೀಜ ಹಾಕ್ತೇವೆ ರೀ, ಈ ಕಡೆ ಖಾಲಿ ಆತಂದ್ರೆ ಈ ಕಡೆ ಬೀಜ ಹಾಕೋತ. ಬೀಜ ಎಲ್ಲಿ ತರ್ತೀರಿ? ಬೀಜಾನೆ ನೋಡ್ರಿ, ಈಗ ನಾವು ಸಿಡ್ಗಾಲ ಅಂತ ಬಿಟ್ಟಿರ್ತೇವೆ ರೀ, ನಾವು ಸಾಲಿನೊಳಗೆ ಕಬ್ಬಿನೊಳಗೆ ಉಳಿದಿರ್ತೈತಿ ರೀ. ಕಬ್ಬಿನೊಳಗೆ ಸಾಲಿನಾಗ ಉಳಿದಿರ್ತೈತಿ, ಕೊತ್ತಂಬರಿ ತೊಗೊಂಡು ಸಾಲ ಉಗ್ಗು ಮುಂದೆ ಉಳಿದಿರ್ತೈತಿ ರೀ, ಆ ಸಾಲಿನ ಇಟ್ಟಿರ್ತೈತಿ, ಅದನ್ನು ಕೇಳಿದ್ರಿ ನಾವು. ಅದ್ರೊಳಗೆ ಬೀಜ ಮಾಡ್ಕೋತೀವಿ, ಅದೇ ಬೀಜ ಆಗ್ತದೆ. ಕೊತ್ತಂಬರಿ ಆಯ್ತು, ಕೊತ್ತಂಬರಿ ಆಯ್ತು, ಪಾಲಕ್ಕು ಅಂತೀವಲ್ಲ, ಪಾಲಕ್ ರೀ, ಪಾಲಕ್ ಬೀಜ ಮಾತ್ರ ಒಂದು ಸೈಡ್ ಕಾಯ್ತೀವಿ ರೀ, ಒಂದು ಸ್ವಲ್ಪ ಮೂಲ್ಯಾಗ ಕಾದ್ ಬಿಟ್ಟಿರ್ತೀವ್ರಿ. ಅಂದ್ರೆ ಪಿರೋದಾಗ ಎಲ್ಲೋ ಎಷ್ಟು ಆದ ಜಾಗ ಇರ್ತೈತಿಲ್ಲ, ಹೌದು, ದಂಡಿಗೆ ಇರ್ತೈತಿಲ್ಲ, ಅಲ್ಲಿ ಪಾಲಕ್ ಗೊಜ್ಜು ಅಂದ್ರೆ ಅದನ್ನು ಕಟಾವು ಮಾಡಿದ್ರು ರೀ, ಅದು ಬೀಜಕಾಯಿ ಇಟ್ಕೊಂಡಿರ್ತೀವಿ. ಹೀರೆಕಾಯಿ, ಸೌತಿಕಾಯಿ, ಕುಂಬಳಕಾಯಿ, ಹೀರೆಕಾಯಿ ದೊಡ್ಡ ಮೊದ್ಲಿನ ಬಂದು ಹೀರೆಕಾಯನ್ನ ಕಾಕೊಂಡ್ಬಿಡ್ತೀವ್ರಿ. ಫಸ್ಟ್ ಪ್ರಥಮ ಕೊಂಡ್ಕೊಳಕ್ ಹೋಗಲ್ಲ, ಇಲ್ರಿ, ಕೊಂಡ್ಕೊಳಕ್ ಹೋಗಲ್ಲ. ಚೆಂಡು ಹಂಗೆ, ಚೆಂಡು ಇಲ್ರಿ, ಚೆಂಡು ಮಾತ್ರ ಕೊಂಡ ತರ್ತೇನೆ ರೀ. ಯಾಕಂದ್ರೆ ಚೆಂಡು ಯಾಕೆ ಕೊಂಡ ತೊಗೊಂಡ್ಬರ್ತಾನಂದ್ರೆ ಸಸ್ಯ ತಯಾರು ಮಾಡ್ಬೇಕಾದ್ರೆ ಅಷ್ಟ ಖರ್ಚು ಬರ್ತೈತಿ, ಬೀಜದ ಅಷ್ಟ ಖರ್ಚು ಐತ್ರಿ, ಅದಕ್ಕೆ ಬೀಜಕ್ಕೂ ಅಷ್ಟು ರೊಕ್ಕ ಬಿಡ್ತೈತಿ. ಸಸಿ ತೊಗೊಂಬಂದ್ಬಿಡ್ತಾರೆ, ಸಸಿನ ತೊಗೊಂಬಂದ್ಬಿಡ್ತಾವ್ರಿ. 1 ರೂಪಾಯಿ 50 ಪೈಸೆ ಸಸಿ ನಾವು ಕಾಗಲ್ಕ ಹೋದ್ರೆ ಸಸಿ ಸಿಗ್ತಾವ್ ರೀ. ಇಲ್ಲೇನು ತೊಗೊಂಡ್ರೆ ಮಹಾರಾಷ್ಟ್ರದಾಗ ತೊಗೊತಾರೆ, ಕಾಗಲ್ದಾಗ ಚಂದೂರ್ ಅಂತ ಹೇಳಿ ಅಲ್ಲಿ ಅಲ್ಲಿಗೆ ಹೋಗಿ ಬಂದ್ಬಿಡ್ತೀರಿ, ಅಲ್ಲಿಗೆ ಹೋಗಿ ಬಂದ್ಬಿಡ್ತಾವ್ರಿ. ಒಂದು 1,000-2,000 ತೊಗೊಂಬಂದು ಖರೀದಿ ಮಾಡಿಬಿಡ್ತಾವ್ರಿ, ಅಲ್ಲೇ ತೊಗೊಂಬಂದ್ಬಿಡ್ತಾವ್ರಿ. ಈಗ ಬೀಜ ತೊಗೊಳಕ್ ಹೋದ್ರೆ 2,000 ರೂಪಾಯಿಗಳಿಗೆ ಬೀಜಿಲ್ಲರಿ, ಅಥದ ಆರೋಗ್ಯ ಮಾಡ್ಕೊತ್ಕೊಂಡ್ಬೇಕಾಗೈತಿ. ಈ ಬೆಂಡಿ ಬೀಜ ಹಿಡ್ಕೊಳ್ಳೋದೇನು ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲರಿ. ಬಡ ಬಡ ಒಣ ಕಾಯಿ ಬಿಟ್ಟಿರ್ತೋ ಕಾಯಿ ಆಗ್ತೈತಿ ರೀ, ಹೀರಿಕಾಯಿ ಬಿಟ್ಟಿರ್ತೋ ಕಾಯಿ ಆಗಿರ್ತೈತಿ. ಬೀನ್ಸ್ ಈಗ ಕಾಯ್ದೇನೆ ರೀ, 1 ಕೆಜಿಗೆ 2,000 ರೂಪಾಯಿ ಬೀನ್ಸ್ ಬೀಜ ಇರೋದು. ಅಂಥ ಬೀನ್ಸ್ ಅಂದ್ರೆ 10 ಬೀನ್ಸ ಒಂದು ಸಾಲನ ಕಾದ್ ಬಿಟ್ಟವ್ರು ಅದನ್ನು. ಈಗ ನಿಮಗೆ 1 ಎಕರೆ ಇರೋದು ಅನುಕೂಲನೂ ಅನಾನುಕೂಲನೂ? ಭಾಳಷ್ಟು ಅನುಕೂಲ ರೀ. ಹಂಗೆ ಮಾಡೋರಿಗೆ ರೀ ಒಂದು 10 ಗಂಟೆದಾಗ ಒಂದು ಜೀವನ ಮಾಡ್ಬೋದು ಅಂತ ಟೆಕ್ನಿಕಲ್ ಮಾಡಿರಿ ಅಲ್ವಾ. ಮತ್ತೆ ಅದ್ರ ಜೊತೆಗೆ ಎಮ್ಮೆ ಅದಾವ್ರಿ, ಆಡ ಸಾಕಾಣಿಕೆ ಐತ್ರಿ, 2 ಆಡದಾವ, 1 ಎಮ್ಮೆ 1 ಕರ ಐತ್ರಿ. ಮತ್ತೆ ಈಗ ಮತ್ತೆ ಮಗ ಆಗಿದಂದ್ರೆ ಅವ್ರನ್ನ ಭಾಳಷ್ಟು ಮಾಡ್ಕೋದಿಲ್ರಿ, 2 ಮಾಡ್ಕೋತೀನಿ ರೀ. ಕೋಳಿ ಅದಾವ್ರಿ, ತೋಟದಾಗ ಮನೆ ಐತೇನ? ಇಲ್ರಿ, ಹೊಲದಾಗ ಮನೆ, ಊರಾಗ ಮನೆ ಐತ್ರಿ, ತೋಟದಾಗ ಮನೆ ಏನ ಕಟ್ಟಿಲ್ರಿ. ತೋಟ ರೋಡ್ ಹೆಚ್ಚು ಐತ್ರಿ, ಹೊಲ ಮನೆ ಒಂದು ಸೈಡ್ ರೋಡ್ ರೀ, 1,100 ಫೂಟ್ ಏಕ ಹೊಲ ಐತ್ರಿ, 2 ಎಕರೆ ಪೀಸ. ಅದಕ್ಕೇನು ಬೀಲಿಲ್ಲ, ನನ್ನ ಹೊಲದಾಗ ಯಾರೋ ತುಡುಗೊಡ್ದಲ್ರಿ. ತರಕಾರಿಯನ್ನೂ ಕಿತ್ಕೊಳ್ಳ, ಯಾರು ಕಿತ್ಕೋದಿಲ್ರಿ, ಬೇಕಂದ್ರೆ ಕೇಳ್ತಾರೋ. ಸುತ್ತಮುತ್ತ ಒಂದು ಸ್ವಲ್ಪ ಮಾಡ್ತಾರೆ, ಹಂಗಾಗಿ ನೀವು ಒಂದು ಸ್ವಲ್ಪ ಸೇಫ್ ಆಗಿದೆ. ನಾವು ಒಟ್ಟು ಸೇಫ್ ಆಗಿದೆ. ಮಂಗನ ಕಾಟ ಅಂತಿಂತವ ಏನಿಲ್ಲ, ಏನಿಲ್ಲ ಸರ್, ಏನಿಲ್ಲ ರೀ. ಬರ್ತಾವ್ರಿ, ಮತ್ತು ಬಂದು ಬರ್ದವನ್ರಿ, ಹಂಗೆಲ್ಲ ಬರ್ತಾವ್ರಿ, ಒಮ್ಮೆ ಬರ್ತಾವೆ. ನನ್ನ ದಾರಿಗೆ ಚಲೋ ಐತ್ರಿ, ಯಾರ ಕಂಡವ್ರು ಬಾಯ್ ಮಾಡ್ತಿರ್ತಾರೋ, ಮತ್ತು ಏನ ನಮ್ಮಲ್ಲಿ ಏನಿರ್ತೈತಲ್ರಿ, ಹಾಗಲಕಾಯಿ ಹೀರೆಕಾಯಿ ಅಗದಿ ಚೆನ್ನಾಗಿ ಯಾವ್ದೈತಿ ಅದನ್ನ ಮಾರ್ಕೆಟ್ಗೆ ಹೋಯ್ತಾನು. ಸ್ವಲ್ಪ ಡಂಕ್ ಆಗಿತ್ತು ಅದ್ರೊಳಗೆ ಏರು ಬಳ್ಳಿಯಾಗ ಸಿಕ್ಕು, ಅದನ್ನೊಂದು ಬುಟ್ಟಿ ತುಂಬಿ ರೋಡ್ ಹೆಚ್ಚಿಟ್ಟಿರ್ತೇವ್ರಿ, ಅದನ್ನ ಯಾರು ಬರ್ತಿರ್ತಾರೆ ಅವ್ರಿಗೆ ಕೊಟ್ಟಿರ್ತೇವ್ರಿ, ಫ್ರೀಯಾಗಿ ಫ್ರೀಯಾಗಿ ಕೊಟ್ಟಿರ್ತೇವ್ರಿ. ನಾವು ಬಡತನ ಬಂದಿತ್ತು, ನಮಗೂ ಬಡತನ ಇತ್ತು, ಹಂಗೆ ಯಾರ ಅನಿವಾರ್ಯ ಅನಿಸ್ಕೈತಿ. ಅವ್ರು ಒಬ್ಬರ ತಂದೆ ತಾಯಿ ಅವರು ಇದ್ದವರು ಹಂಗೆ ಸಂತಿ ಅದು ಬಂದಿದ್ರು ಅವ್ರಿಗೆ ನಾವು ಹಂಗೆ ಆಯ್ತವ ಹಿಂಗನ್ನು ಮಾಡೋಕ್ಕೆ ದೇವ್ರ ಅನುಕೂಲ ಕೊಟ್ಟಾನ್ರಿ, ಭಾಳಷ್ಟು ಚೆನ್ನಾಗೈತಿ. ನಮ್ಮ ಜೀವನ ಮಾತ್ರ ಕರೆಕ್ಟ್ ಐತಿ. ಅದೇ ಈಗ ಒಂದು ಎಕರೆದೊಳಗೆ ಇಷ್ಟೆಲ್ಲಾನು ಬೆಳೀತೀರಿ, ಕೆಲವೊಂದಿಷ್ಟು ವರ್ಷದ ಎಲ್ಲ ಕಾಲದಲ್ಲಿ ಬರುವಂಥ ತರಕಾರಿಗಳನ್ನು ಬೆಳೀತೀರಿ, ಎಷ್ಟು ಖರ್ಚಾಗುತ್ತೆ, ಎಷ್ಟು ಲಾಭ ಆಗುತ್ತೆ, ಏನು ಬರೆದಿಡುದಂಗೆ ಮಾಡ್ತೀರ? ಸರಿ ಏನು ಬರೆದಿಟ್ಟಿಲ್ರಿ, ಬರೆದಿಡುವಂಥದ್ದು ಎಲ್ಲ ಇಲ್ಲರಿ. ಈ ನಮಗೆ ಜಾತ್ರೆ ಅಂತ ಬರ್ತಾವ್ರಿ, ಕೇತ್ರಿ ಅಂತ ಬರ್ತಾವ, ಅವಕ್ಕೆ ಯಾವಕ್ಕನ್ನು ಆಸೆಯನ್ನು ಮಾಡೋದಿಲ್ರಿ, ಹಂಗೆ ಬರ್ತಿರ್ತೈತಿ, ಹಂಗೆ ಹೋಗ್ತಿರ್ತೈತಿ. ನಮಗೆ ಅಕೌಂಟ್ ಎಷ್ಟು ಉಳಿತು ಅನ್ನೋದನ್ನು ಈಗ ನಾವು ಹೋಗಿ ಒಂದು 5,000 ರೂಪಾಯಿ ಕಟ್ಟಿ ಬಂದಿರಿ, ಈ ವಾರ ಒಂದು 5,000 ರೂಪಾಯಿ ಕಟ್ಟಿದ ತಿಳ್ಕೊರಿ, ನಮ್ಮ ಅಕೌಂಟ್ನಾಗ ರೊಕ್ಕ ಎಷ್ಟು ಆಯ್ತು ಅದನ್ನಷ್ಟೇ ಲೆಕ್ಕ ಮಾಡ್ತೀವಿ ಸರ್. ಹಾಂ, ಕಟ್ತಿರ್ತೀರಾ? ಹಾಂ, ಕಟ್ತಿರ್ತಾರೆ. ನಾವು ದಿನಾನು ಕಟ್ಟಿದ್ರಿ, ಒಂದು ವಾರಕ್ಕೊಮ್ಮೆ ಕಟ್ತಿರ್ತೀವಿ. ಎಷ್ಟು ಕಟ್ತೀರಿ? ಹಾಂ, ಏನೋ ನಮ್ಮ ಖರ್ಚು ಮಾಡ್ಕೊಂಡು 2,000, 3,000, 5,000 ಹಾಕವ್ರಿ, ಪ್ರಾಫಿಟ್ ಹೆಂಗೆ ಹೆಂಗೆ ಹೆಚ್ಚು ಹಾಕೈತಿರಲ್ಲ ಹಂಗಂಗೆ. ಒಂದಷ್ಟು ಜಾಸ್ತಿ ದುಡ್ಡು ಉಳಿತಂದ್ರೆ ಜಾಸ್ತಿ ಕಟ್ತಿರ್ತೀವ್ರಿ. ಮತ್ತೆ ಈಗ ಮನೆಗೆ ಮಕ್ಳಿಗೆ ಕಾಲೇಜ್ ಖರ್ಚು ಬೇಕ್ರಿ, ಕಾಲೇಜಿಗೆ ನೋಡ್ಕೋಬೇಕು, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ಎಲ್ಲರೂ ಶಾಲೆಗೆ ಬರ್ತಾರೆ. ಒಬ್ಬಳೇ ಮಗಳೀಗ ಸೆಕೆಂಡ್ ಇಯರ್ ಮುಗಿಸಿ, ಒಬ್ಬಳ ಮಗಳು ಮನೆಯಾಗ ಅದಾಳ ರೀ, ಒಬ್ಬಕ್ಕೆ ಸೆಕೆಂಡ್ ಇಯರ್ ಕಲಿತಾಳು, ಒಬ್ಬಕ್ಕೆ ಮ್ಯಾಟ್ರಿಕ್ ಕಲಿತಾಳು, ಒಬ್ಬ ಮಗ ಆದ್ರೆ 8 ತದಾನ್ರಿ, ಅವ್ನು ಕುಂತ್ಕೊಳ್ ಮಟ್ಟದಾಗ ಇಟ್ಟೇನ್ರಿ. ಅವರೆಲ್ಲರೂ ಹೊಲದಲ್ಲಿ ಏನೇನು ಸಹಾಯ ಮಾಡಬೇಕು ಮಾಡಿ ಎಲ್ಲರೂ ಮಾಡ್ತಾರೆ, ಮಾಡಿ ಆನಂತರ ಹೋಗ್ತಾರೆ. ಹಾಂ, ಆನಂತರ ಹೋಗ್ತಾರೆ. ಹರಿವತ್ತು ಮುಂಜಾನೆ ರೀ ಒಂದು 5 ಮಾಲೆ ಬೇಕಂತ ತಿಳ್ಕೊರು, ಒಬ್ರು ದೇವಸ್ಥಾನ ಐತೆ ಅಲಂಪುರ ದೇವಸ್ಥಾನ, ನಾವು ಹೂವನ್ನು ಮಾರಕ್ಕೆ ಹೋಗೋದಿಲ್ಲ ರೀ. ಆ ಮುಂಜಾನೆ ಮಾಲೆ ಬೇಕಂತ ಬಂದು ಹೇರ್ಲೋ, ಅದಕ್ಕೆಲ್ಲ ಒಂದು ಸೈಕಲ್ ತಗೋತಾರೆ ರೀ, ಹೂವುದಾರನ ಒಬ್ರು ಹೂ ಹರ್ಕೊಂಬರ್ತಾರು, ಅವ್ರು ಮಾಲೆ ಮಾಡಿಕೊಡ್ತಾರೆ, 20 ರೂಪಾಯಿಗೆ ಒಂದು ಮಾಲೆ ಕೊಡ್ತೀವ್ರಿ. ಆ ಸಂದರ್ಭದೊಳಗೆ, ಆ ಸಂದರ್ಭದೊಳಗೆ ಯಾವ ಸಂದರ್ಭ ಶ್ರಾವಣದಾಗ ಹಂಗೆ ಬರ್ತೈತಿ, ಅಮಾಸಿಗೆ 100-150 ಮಾಲೆ ಮಾಡ್ತೀವ್ರಿ. ಹಬ್ಬ ಹುಣ್ಣಿಮೆ ಅಂತವೆಲ್ಲ ಜಾಸ್ತಿ ಇರುತ್ತೆ, ಎಲ್ಲ ಜಾಸ್ತಿ ಇರ್ತೈತಿ ರೀ. ಹಲೋ, ಬೇಡಿಕೆನೂ ಕೂಡ ಜಾಸ್ತಿ ಆದಷ್ಟು ನಿಮ್ಗೆ ಆ ಸಂದರ್ಭದೊಳಗೆ ಬರುವಂಗೆ ಹೂವನ್ನು ಬೆಳೆ. ನಾವು 10 ರೂಪಾಯಿಗೂ ನಾವು ಯಾಕೆ ಹೋಗ್ಬೇಕು ಅನ್ನೋಂಗಿಲ್ಲ ಮಕ್ಕಳು ರೀ, 10 ರೂಪಾಯಿ ಹೂವು ಯಾರು ಕೇರಿದ್ರು ತೊಂಬಂದು ಕೊಡ್ತಾರೆ. ಹೌದಲ್ಲ, ಹಾಂ. 10 ಗಂಟೆದೊಳಗೆ ಏನಿರ್ತೈತಲ್ರಿ ಅದನ್ನು ಮಾಡ್ತಾರೆ ರೀ, 10 ಗಂಟೆದ ಮುಂದೆ ನಾವು ಮತ್ತೊಂದು ಸಾಯಂಕಾಲ ಮಾಡಿಕೊಡ್ತು ಅಂತ ಹೇಳ್ತಾರೆ. 1 ರೂಪಾಯಿಗೆ ಮೊದಲು ಪ್ರಥಮ ಬೆಲೆ ಇದೇವ್ರಿ, ನಾವು ಬೆಲೆ ಕಡಿಮೆ ಇತ್ತು ನಮಗೆ. ಈಗ 10 ರೂಪಾಯಿ ಸಿಗಾಯ್ತು ಅಂದ್ರೂ 1 ರೂಪಾಯಿ ಬೆಲೆಯನ್ನು ಮರ್ತಿಲ್ಲ ನಾವು. 1 ರೂಪಾಯಿ ಬೆಲೆಗಾರನು ಮಕ್ಕಳು ಹೋಗುತ್ತಾರೆ, ಇನ್ನೂ ಆರು 10 ರೂಪಾಯಿ ಒಂದಿಂದ ಹೂವು ಹಚ್ಚಿದಂಗೆ 10 ರೂಪಾಯಿ ಒಬ್ರು ಹೂವು ಕೊಡ್ತೇವ್ರಿ ನಾವು. ಒಂದು ವಾರಕ್ಕೆ ಅವ್ರಿಗೆ 10 ರೂಪಾಯಿ ವಾರಕ್ಕೆ ಹೂ ತಂದು ಕೊಟ್ಟೆ ಬಿಡ್ತೇವ್ರಿ ನಾವು. ಎಲ್ಲ ಗ್ರಾಹಕರನ್ನು ತೃಪ್ತಿ ಪಡಿಸೋ ನಾವು ಎಲ್ಲಾರು ನೋಡಾಟ. ಯಾವ ಒಂದು ಅಂಗಡಿಗೆ ಒಂದು 15 ರೂಪಾಯಿ ಮೈಲಿ ಕೊಡ್ಬೇಕು, ಪ್ರಥಮದಾಗ 15 ರೂಪಾಯಿ ಮೈಲಿ ಕೊಡಿದಾರೆ. ಈ ಹೂವು ನಮ್ಮದು ಹಂಗೈತಿ ಹಿಂಗೈತಿ ಇಲ್ಲ, 15 ರೂಪಾಯಿ ಮೈಲಿ ಕಂಡೀಷನ್, 10 ಮೈಲಿ ತೊಗೊಳೋರಿಗೆ 20 ರೂಪಾಯಿ ಕಂಡೀಷನ್ ಕೊಡ್ತಾರೆ. ಹೊರಗಡೆ 25 ಕೊಡಕತ್ತ ನಾವು 20 ಕೊಟ್ಟಿರ್ತೇವ್ರಿ, ಯಾಕಂದ್ರೆ ನಮ್ದು ಒಂದೇ ರೇಟ್ ರೀ. ಅವ್ರು 10 ರೂಪಾಯಿ ಕೊಟ್ಟರು ಯಾರು ಕೊಡೋರ್ರಿ, ಎಲ್ಲರೂ ಮನೆಗೆ ಬಂದು ಮೈಲಿ ಹೋಯ್ತಾರೆ ರೀ. ನಾವು ಮಾಲಿ ಮಾರಾಟ ಮಾಡಕ್ಕೆ ಹೊರಗೆ ಹೋಗ್ರಿ, ಇಲ್ಲಿಯೇ ಬಂದು ಹೋಗ್ಬೇಕು. ಹಾಂ, ಮನೆಗೆ ಬಂದು ಹೋಯ್ತಾರೆ, ಯಾವಾಗಲೂ ಇರ್ತಾನೆ, ಯಾವಾಗಲೂ ಹೂವು ರೀ, ಹೂವು ಯಾವಾಗೂ ಹೂವು ಇರ್ತೈತಿ ರೀ. ಚೆಂಡು ಅಷ್ಟೇ, ಚೆಂಡು ರೀ, ಅಂತ ಸೇವಂತಿಗೆ ಹಚ್ಚಿರ್ತೇವೆ. ಸೇವಂತಿಗೆ ಇರ್ತೈತಿ ರೀ. ಹೌದಲ್ಲ, ಸೇವಂತಿಗೆ 5-10 ಮಾಲೆ ಸೇವಂತಿಗೆ ಇರತೈತಿ ರೀ. ಆನಂತರ ಜೇನು ಸಾಕಾಣಿಕೆ ಅದಾವ್ರಿ. ಎಷ್ಟು ಸಾಕಿರಿ ಜೇನು? ಒಂದು 6 ಪೆಟ್ಟಿಗೆ ಅದಾವ್ರಿ. ಜೇನು ಬರ್ತಂಗ? ಹಾಂ, ಜೇನು ತುಪ್ಪ ಬರ್ತೈತಿ ರೀ. ಎಷ್ಟು ಬರ್ತದ? ವರ್ಷಕ್ಕೊಂದು 2-2.5 ಸಾವಿರ ರೂಪಾಯಿ ಜೇನು ತುಪ್ಪದ ರೊಕ್ಕ ಹಾಕೈತಿ ರೀ. ಅಷ್ಟೇ, ಇನ್ನೂ ಜಾಸ್ತಿ ನಮ್ಮ ಮನೆಗೆ ಬಳಕೆ ಮಾಡ್ಕೋತೀವ್ರಿ, ನಮ್ಮ ಮನೆಗೆ ಬಳಕೆ ಮಾಡ್ಕೊಂಡಿರ್ತೇವೆ ರೀ. ಈಗ ನಮ್ಮಂತರ ಯಾರು ಸಾಹೇಬ್ರು ಬಂದು ಬಂದಿರ್ತಾರೆ, ನಾವು ಏನು ಕಾಣಿಕೆ ಕೊಡ್ಬೇಕಾಗಿತ್ತು ರೀ? ಜೇನು ಕೊಟ್ಟು ಕಳ್ಸೋದು. ಅದರಿಂದ ಏನು ಅನುಕೂಲ ಐತೆ ಬೆಳಿಗ್ಗೆ? ಬೆಳಿಗ್ಗೆ ರೀ ಪರಸ್ಪರ ಆಕೈತಿ ರೀ, ಒಂದು ಆಗ್ಬೇಕಾಗಿತ್ತು ರೀ. ಹೂವು ಒಂದು ಹೂವಿನಿಂದ ಪರಸ್ಪರ ಮಾಡ್ತೈತಿ ರೀ, ಪ್ಯೂರು ಹೂ ತೊಗೊಂಬರ್ತೀವಿ, ಪರಾಗಸ್ಪರ್ಶ ಆಗುತ್ತೆ, ಪರಾಗಸ್ಪರ್ಶ ಮಾಡ್ಕೋತೈತಿ ರೀ. ಅದನ್ನು ಮಾಡ್ಕೊಂಡಿಂದ ನಮಗೆ ಉತ್ಪನ್ನ ಹೆಚ್ಚಾಕೈತಿ ರೀ. ಆಗುತ್ತಲ್ಲ, ಉತ್ಪನ್ನ ಭಾಳ ಹೆಚ್ಚಿಗೆ ಆಗುತ್ತೆ. ಏನು ಪೆಟ್ಟಿಗೆಯಿಂದ ಹುಳ ಏನು ಹೊರಗೆ ಹೋಗಿಲ್ಲ? ಇಲ್ಲಿ ಹೋಗ್ದಲ್ರಿ, ನಾವು ಮತ್ತೊಂದು ಪೆಟ್ಟಿಗೆ, ಮತ್ತು ರಾಣಿ ತಯಾರಾತ್ರ ಮತ್ತೊಂದು ಪೆಟ್ಟಿಗೆ ಮಾಡ್ಕೋತೇವೆ. ಪ್ರಥಮವಾಗಿ 2 ಪೆಟ್ಟಿಗೆ ನನಗೆ, ಈಗಾಗಲೇ 6 ಪೆಟ್ಟಿಗೆ ಅದಾವ. ಅದು ಗೊತ್ತಿದೆ ನಿಮಗೆ? ನಾವು ಯಾವ್ದು ಗೊತ್ತಿದೆ, ಹೆಂಗೆ ಡಿವೈಡ್ ಮಾಡೋದು, ಯಾವ ಡಿವೈಡ್ ಮಾಡ್ಕೋಬೇಕ್ರಿ? ಅಲ್ಲಿ ಹೆಚ್ಚು ಮಳೆ ಆಗುತ್ತೆ ನಿಮ್ಮ ಪ್ರದೇಶದಲ್ಲಿ? ನಮ್ಮ ಪ್ರದೇಶದಾಗ ಮಳೆ ಹೆಚ್ಚು ಆಯ್ತು. ಒಂದು ಸ್ವಲ್ಪ ಮಳೆಗಾಲದಾಗ ಏನು ಮಾಡ್ತೇವೆ ಅಂದ್ರೆ ಅದ್ರ ಮೇಲೆ ಒಂದು ತಗಡಿನ ಇದ್ರೆ ಆಗ್ತೈತಿಲ್ರಿ, ಅದ್ರ ಮೇಲೆ ಒಂದು ಹಳೆ ಹಾಸ್ತೇವೆ ರೀ. ಆನಂತರ ಅದಕ್ಕೆ ಕರಿ ಅಂತದವ್ರಿ, ಹಂಚನ್ನು ಇಟ್ಟಿರ್ತೇವೆ ರೀ, ಅದಕ್ಕೆ ಮಳೆಯನ್ನು ಬಿಡೋ. ಅದು ಆಹಾರ ಮಳೆಗಾಲದಾಗ ಮಾಡೋದನ್ನು ಇಲ್ಲರಿ. ಮಳೆಗಾಲದಾಗ ನಾವು ಹೂ ಸಿಗಲ್ಲ, 3 ತಿಂಗಳು ಹೂ ಸಿಕ್ಕರು ರೀ ಮೇಯಕ್ಕೆ ಅನುಕೂಲ ಇರ್ತದೆ. ಅದಕ್ಕೆ ಅದಕ್ಕೆ ಮಕರಂದ ಸಿಗಲ್ಲ, ಮಕರಂದ ಸಿಕ್ತ ಸಿಕ್ಕರು ಅದಕ್ಕೆ ಮೇಯಕ್ಕೆ ಬರೋದಿಲ್ಲ, ಯಾಕಂದ್ರೆ ಮಳೆ ಬೆಳಕೈತಿ ಹೊರಗೆ ಬರೋಲ್ಲ. ಅದೇ ಅದೇ, ಅಲ್ಲಿ ಒಳಗಿನ ತೆಳಗಿನ ಗೂಡಿನಾಗಿಂದ ತುಪ್ಪನ್ನ ತೆಗೆದಿಲ್ಲ ನಾವು. ಮ್ಯಾಲನ್ನ ನಮಗೆ ಎಷ್ಟು ಮಾಡಿಕೊಡ್ತಾರೆ ಅಷ್ಟೇ ತಗೋತೇವೆ ರೀ. ತೆಳಗಿಂದ ಅದಕ್ಕೆ ಆಹಾರ ರೀ, ಮಳೆಗಾಲದಾಗ ಆಹಾರ ಬೇಕ್ರಿ ಅದಕ್ಕೆ. ಬೇರೆ ಯಾರು ಮಾಡ್ತಾರ ಇರ್ತಿ ಜೇನು ಸಾಕಾಣಿಕೆ? ಜೇನು ಸಾಕಾಣಿಕೆ ನಮ್ಮ ಊರಾಗ ಒಂದು 20-25 ಅದಾವ್ರಿ. ಅದಾವಲ್ಲ, ಭಾಳ ಆಡು ಒಂದು ಸ್ವಲ್ಪ ಜಾಸ್ತಿ ಸಾಕಿದ್ರೆ ಸಾಕಬಹುದು ರೀ ಸರ್, ಜಮೀನು ಕಡಿಮೆ ರೀ, ಮತ್ತು ಭಾಳಷ್ಟು ಸಾಕಬಹುದು. ರಗಡ್ ಮೀನ್ದಾರ ಸಾಕವ್ರಿ ಅದಾರ, ಆಡು ಸಾಕೋರಿಗೆ ರಗಡ್ದಾರ ನಮ್ಮ ಊರಾಗ. ನಮ್ಗೆ ಎಲ್ಲಕ್ಕೂ ಸೆಟ್ಟಿಂಗ್ ಆಗಿರ್ಬೇಕು. ಈಗ ಮೇವಿನ ತರ್ತೇವೆ, ಆಕಳಿಗೆ ಗೇಮಿಗೆ ಮೇವನ್ನ ತರ್ತೇವಲ್ಲ ಅದನ್ನ ಮೇವನ್ನು ಅದ್ರೊಳಗೆ ಬಳಕೆ ಮಾಡ್ಕೋತೇವೆ. ಆಡನ್ನು ಸಪ್ರೇಟ್ ಬಿಟ್ಟು ಇದಾ ಮಾಡಿದ್ರು ರೀ, ನಮ್ಮ ಕೆಲಸಕ್ಕೆ ಹೆಂಗೆ ಹಂಗೆ ಐತೆ ಹಂಗೆ ಅಂತವಾಗಿ ಮಾಡ್ಕೋತೇವೆ. ಭಾಳಷ್ಟು ಸಾಕ್ಬೋದು, ಇಲ್ಲ ಅನ್ನೋದಿಲ್ಲ, ಸಾಕಾಣಿಕೆ ಮಾಡ್ಬೋದು. ಖರೆ ಸೆಪ್ರೇಟ್ ಆಗಿ ಒಬ್ಬರು ಆಳ್ಬೇಕಾಗ್ತದೆ. ಎರೆಗೊಬ್ಬರ ಮಾರಾಟ ಮಾಡೋದಂಗೆ ಏನು ಮಾಡ್ತೀರಾ? ಮಾರ್ತೇನೆ ರೀ. ಎಷ್ಟು ಬರುತ್ತೆ? ವರ್ಷಕ್ಕೊಂದು 80 ಕ್ವಿಂಟಲ್ ಬರುತ್ತೆ ಸರ್. ಹಾಂ, ಅದ್ರಲ್ಲಿ ನೀವು ಮಾರಾಟ ಮಾಡೋದು? ನಾವೊಂದು 40-45 ಕ್ವಿಂಟಲ್ ಮಾರ್ತೇನೆ ರೀ. ಅಷ್ಟೊಂದು 40-45 ಕ್ವಿಂಟಲ್. ಹೆಂಗೆ ರೇಟು? ಇನ್ಕ ತಕ್ಕ 5 ರೂಪಾಯಿ ಎಲ್ಲಪ್ಪದವ್ರಿಗೆ ಒಂದು ಬಾಂಡ್ ಮಾಡಿಕೊಟ್ಟಿನಿ ಸರ್. ಹಾಂ, 5 ರೂಪಾಯಿ ನಾನು ಕೊಟ್ಟಿನಿ ಅವ್ರಿಗೆ ಬಾಂಡ್. 1 ಕಿಲೋಗೆ ಕೆಜಿಗೆ 5 ರೂಪಾಯಿ ನಂಗೆ ಬಾಂಡ್ ಇತ್ತು ರೀ. 8 ವರ್ಷ ಬಾಂಡ್ ಮಾಡೀನಿ ರೀ ಅವ್ರಿಗೆ. ಅವ್ರಿಗೆ 8 ವರ್ಷ ಅಂತ ಮುಗ್ದೈತಿ. ಈಗ ಯೂನಿವರ್ಸಿಟಿ ಒಳಗೆ ಏನು ಫಿಕ್ಸ್ ಆಗ್ತೈತಿ ಆ ರೇಟನ್ನು ಮಾರ್ಬೇಕು ರೀ ನಾನು. 1 ಕೆಜಿಗೆ 5 ರೂಪಾಯಿ. 5 ರೂಪಾಯಿ ಅದಂಗೆ ಫಿಕ್ಸ್ ಇತ್ತು ರೀ ಅದು. ಆಗ ಈಗ ಯಾವಾಗ ರೀ, ಈಗ 8 ವರ್ಷ ಆತ್ರಿ ಈಗ ನಾ ಮಾಡಿದ್ದು. ಎಲ್ಲ ಪ್ರದಾರ ಈಗ ಮುಗೀತಿ. ಈಗ ಮುಗೀತಿ ರೀ ಅದು. ಈಗ ನೋಡ್ರಿ, 5 ರೂಪಾಯಿಗೆ 1 ಕೆಜಿ ಅಂದರೆ 80 ಕ್ವಿಂಟಲ್ ಅಂದರೆ 40,000 ರೂಪಾಯಿ ಆಗುತ್ತೆ. 40,000 ಆಕೈತಿ ರೀ. 20 ಕ್ವಿಂಟ 20,000 ರೂಪಾಯಿದಂತ ಮಿನಿಮಮ್ ರೊಕ್ಕ ತೊಗೋತೀನಿ ರೀ. 20,000 ರೂಪಾಯಿ ನಮ್ಮ ಹೊಲಕ್ಕೆ ನಾ ಬಳಕೆ ಮಾಡ್ಕೋತೀನಿ. 40,000-45,000 ರೂಪಾಯಿ ಗೊಬ್ಬರ ಆಗತೈತಿ ನಂದು. ಆಗುತ್ತೆ. ಪೇರುದಾಗ ರೊಕ್ಕ ಆಗ್ತೈತಿ ರೀ ಎಲ್ಲದ್ರೊಳಗೆ. ಪೇರು ಹೇಗಿದೆ ಈಗ? ಪೇರು ಭಾಳ ಚೆನ್ನಾಗೈತ್ರಿ ಸರ್. ಹೆಂಗಾದ್ರೂ ಮಾರಾಟ ಮಾಡೋದು? ಮಾರ್ಕೆಟ್ ಇಲ್ಲೇ ರೀ, ನಾವು ಉತ್ತಮ ಮಾಲತ್ತಿನ ಮಾರ್ಕೆಟ್ ಎಲ್ಲ ಇಲ್ಲೇ ಆಕೈತಿ. ನಿಮ್ಮೂರಲ್ಲೇ? ನಮ್ಮ ಊರಾಗ ಮಾರ್ತೇವೆ ರೀ. ಆನಂತರ ರೋಡ್ ಐತಿ, ನಮ್ಮ ಗೋವಾ ರೋಡ್ ಐತಿ ರೀ. ಹೋಸಲೆಲ್ಲ ನಮ್ಮ ಊರಾಗ ಮಾರ್ಕೊಂಡೇವೆ ರೀ. ರೋಡಿಗೆ ಒಂದು ಇದಾ ಮಾಡ್ತೇವೆ ರೀ, ಒಂದು 1-2 ತಾಸು ಕುಂತು ಮಾರಿ ಹೋಗ್ತೇವೆ ರೀ ಗೋವಾ ರೋಡಿಗೆ. ಹೌದಲ್ಲ, ನೀವು ಮಾರಾಟ ಮಾಡೋದು? ನಾವು ಮಾರಾಟ ಮಾಡೋದು. ನಾವು ಇನ್ನೊಬ್ರಿಗೆ ಯಾರಿಗೆ ಕೊಡೋದಿಲ್ಲ. ಅರಿಶಿನ ಪೌಡ್ರ್ ಅರಿಶಿನ ಮಾಡ್ತೇವೆ ರೀ, ಅರಿಶಿನ ಪೌಡ್ರ್ ಮಾಡ್ತೇವೆ, ನಾವು ಮಾರ್ತೇವೆ ರೀ. ಪೌಡ್ರ್ ಹೆಂಗೆ ಮಾಡ್ತೀರಿ? 200 ರೂಪಾಯಿ ಕೆಜಿ ಮಾರ್ತೇವೆ. ಮಷಿನ್ ಇದೆಯಾ? ಗಿರಣಿ ಒಳಗೆ ಬೀಸ್ತೇವೆ ರೀ. ಆನಂತರ ಗಾಡ ಹಾಕಕ್ಕೆ ಮಿಷಿನ್ ಮಾಡ್ಕೊಂಡೇವೆ ರೀ. ವರ್ಷಕ್ಕೆ ಒಂದು 1.5 ಕ್ವಿಂಟಲ್ ಅರಿಶಿನ ಮಾಡ್ತೇವೆ ರೀ. ಅದು 2 ಕ್ವಿಂಟಲ್ ತಕ್ಕ ರೇಟ್ ಹೆಂಗೆ ಅದು? ನಾವು ಪೌಡ್ರ್ ಮಾಡಿ ಕೊಡೋದನ್ನ 200 ರೂಪಾಯಿಗೆ 1 ಕೆಜಿ ಕೊಡ್ತೇವೆ ರೀ. ಅದೇ 20,000 ರೂಪಾಯಿ 25,000 ರೂಪಾಯಿ ಆಗುತ್ತೆ. ಹಾಂ, ಅದನ್ನ ಹೆಚ್ಚಾಗಿ 40,000 ತಗದ ಐತಿ ನಮ್ಮ ಇನ್ಕಮ್ ರೀ. ಅಲ್ಲ, ಉಪಬೆಳೆ ಅದು, ಅದು ಮುಖ್ಯ ಬೆಳೆ ಅಲ್ಲ ಅದು. ಹಾಂ, ಉಪಬೆಳೆ ರೀ. ಮೂರು ತಿಂಗಳದು ಬೇರೆ ರೀ, 7 ತಿಂಗಳದು ಬೇರೆ ರೀ. ಅನಂತ ಪ್ಯೂರು ಮಾತ್ರ ಏನಂತೀರಿ? ಇವು ನಿರಂತರ ಪ್ಯೂರು ಲಿಂಬು ಇವೆಲ್ಲ ನಿರಂತರ ಅದು. ಇವನ್ನು 7 ತಿಂಗಳು 8 ತಿಂಗಳು ಕಬ್ಬು 12 ತಿಂಗಳು ಕಟಾವ್ ಆಕೈತಿ ರೀ. ಹಿಂಗೆ ಇವತ್ತು ಇವತ್ತು ಮ್ಯಾಲ ರೀ. ಅವತ್ತರವಾಗಿ ಏನು ಬೆಳ್ಕೋಬೇಕು? ಮೈಮೂರು ದುಡಿದ್ರೆ ಅಥವಾ ಖುಷಿಯಿಂದ ಕೆಲಸ ಮಾಡಿ ಭಾರಿ ರೀ ಕೆಲಸ. ನಾವು ದುಡಿಬೇಕು ಮಾತ್ರ, ದುಡಿಮೆ ಮಾತ್ರ ಮಾಡ್ಬೇಕು ರೀ. ಮತ್ತೆ ಹದ ಸಿಗಬೇಕು ಕೃಷಿಯೊಳಗೆ. ಅದನ್ನು ನಾವು ನಮ್ಮ ಅಗ್ರಿಕಲ್ಚರ್ ಆಯ್ತು ಆ ಟೆಕ್ನಿಕ್ದೊಳಗೆ ಮಾಡ್ರೆ ನಮಗೆ ಯಾವುದೂ ನುಕ್ಸಾನ ಇಲ್ಲ. ಇಲಾಖೆಯವರು ಸಪೋರ್ಟ್ ಭಾಳ ಸಪೋರ್ಟ್ ಮಾಡ್ತಾರೆ. ಎಲ್ಲ ಇಲಾಖೆಯವರು ಸಪೋರ್ಟ್ ಮಾಡಿದ್ದಾರೆ ನಂಗೆ. ಇವರು ಮಷಿನ್ ಏನು ಉಪಯೋಗ ಮಾಡಲ್ಲ ನೀವು? ನಾವೇನು ಮೆಷಿನ್ ಉಪಯೋಗ ಮಾಡಲ್ಲ ರೀ. ಟ್ರ್ಯಾಕ್ಟ್ರಿ ಅಂತಿಂತವು ಸಣ್ಣ ಸಣ್ಣ ಮಷಿನ್ನು. ಸಣ್ಣ ಸಣ್ಣ ಮಷಿನ್ ಐತೆ ರೀ, ತೊಗೊಂಬಂದು ಇಟ್ಟೇನ್ರಿ. ಖರೆ ಅದನ್ನು ಮಳೆಗಾಲಕ್ಕೆಲ್ಲ ಪ್ಲಾಸ್ಟಿಕ್ ಮೆಷಿನ್ ಮೆನ್ಸಿಂಗ್ ಮಾಡಿರ್ತೇನೆ ರೀ. ಕಳೆ ಕಡಿಮೆ ಮಾಡ್ಬೇಕಂತೆ. ಪ್ಲಾಸ್ಟಿಕ್ ಮೆನ್ಸಿಂಗ್ ಮಾಡ್ಕೊಂಬಿಟ್ಟಿರ್ತಾನೆ ಸರ್. ಅದ್ರಾಗ ಕಳೆ ಕಡಿಮೆ ಆಗ್ತೈತಿ, ಡ್ರಿಪ್ ಹಾಕ್ಕೊಂಬಿಟ್ಟಿರ್ತಾನೆ ರೀ. ಮಳೆಗಾಲದಾಗ ಕಳೆ ಹೆಚ್ಚಾಕೈತಿ ರೀ. ಬ್ಯಾಸ್ಗಿ ಟೈಮ್ದಾಗ ಕಳೆ ಭಾಳ ಕಡಿಮೆ. ಅದನ್ನ ಹಂತಕವಾಗಿ ಮಕ್ಕಳು ನಾವು ಏನೋ ಭಾಳ ಎಮರ್ಜೆನ್ಸಿ ಬರ್ತಾರೆ, ಆಳ ಹಚ್ಚಿರ್ತವ್ರಿ. ಭಾಳ ಕಳೆಯನ್ನು ಸಾಕೈತ್ರಿ, ಆಳ ಹಚ್ತವ್ರಿ. ಯಾಕಂದ್ರೆ ಕಂಟ್ರೋಲ್ ಆಗ ಟೈಮ್ದಾಗ ಕಂಟ್ರೋಲ್ ಆಗಾಕೈತಿತ್ತು. ಅದನ್ನೇನು ಮಾಡ್ಕೋದಿಲ್ಲ ರೀ. ಪ್ಲಾಸ್ಟಿಕ್ ಮಲ್ಚಿಂಗ್ ಅಂದ್ರೆ ಪ್ಲಾಸ್ಟಿಕ್ ಅದನ್ನು ಒಂದ್ಸಲ ತೊಗೊಂಬಂದ್ರೆ ಅಂದರೆ ಒಂದು 2-3 ವರ್ಷ ಬಳಸ್ಬೋದು? ಅದನ್ನು ಇಲ್ರಿ, ಇವು 2-3 ವರ್ಷದ ಆಗಲ್ ಸರ್. ಹಂಗೇನು ಆಗಲ್ರಿ, ಒಂದು ವರ್ಷ ರೀ. ಒಂದು ವರ್ಷ ಯಾಕೆ ಮತ್ತೆ ಭೂಮಿ ಉಳ್ಮೆ ಮಾಡ್ಬೇಕಾಕೈತಿ ರೀ. ಹಂಗೆ ಬಿಡಾಕತ್ರ ಮತ್ತೆ ಭೂಮಿ ಗಟ್ಟಿ ಆಗೋಲ್ರಿ. ಗಟ್ಟಿ ಆಗೋದಕ್ಕಿಂತ ಸುಣ್ಣದೈತೆ, ಭೂಮಿ ಬಿಳಿದಾಗಿ ಬಿಡ್ತೈತಿ ರೀ. ಸುಣ್ಣ ಬಿಳಿ ಆಕೈತಿ ರೀ, ಭೂಮಿಯಲ್ಲಿ ಶಕ್ತಿ ಕಡಿಮೆ ಆಗ್ತಾ ಹೋಗ್ತೈತಿ. ಹೌದು, ಯಾಕಂದ್ರೆ ಭೂಮಿ ಒಳಗಿರುವಂತ ಎಲ್ಲಾ ಸುಣ್ಣ ಮ್ಯಾಲ್ ಬರ್ಲಿಕ್ಕೆ ಪ್ರಾರಂಭ. ಹಾ, ಮ್ಯಾಲ್ ಬರ್ತೈತಿ ಸರ್. ಬಿಳಿದ ಬರಾಕೈತಿ, ಆಯ್ದಾಗ ಭೂಮಿ ಒಳಗೆ ತಾಕತ್ ಕಡಿಮೆ ಆಕೈತಿ. ವರ್ಷಕ್ಕೆ ವರ್ಷ ನಾವು ಭೂಮಿ ಕಾಸಿ ಇನ್ ಮ್ಯಾಲ ನಾವೆಲ್ಲ ಭೂಮಿ ಎಲ್ಲ ಕಾಸ್ತವ್ರಿ. ಹಂಗೆ ಎಲ್ಲ ಗಳೆ ಹೊಡೆದ್ ಬಿಟ್ಟು ಬಿಡ್ತವ್ರಿ. ಈಗ ಒಂದು ತಿಂಗಳ ಬೆಳೆನೇ ಮಾಡೋದಲ್ರಿ ಅವನ್ನ, ಒಂದು ತಿಂಗಳ ತಕ್ಕ ಅದಕ್ಕೆ ಉಳಿಮೆ ಮಾಡ್ಕೊಂಡು ಅದಕ್ಕೆಲ್ಲ ಗೊರಿ ಗೊಬ್ಬರ ಹಾಕೊಳ್ಳೋದು, ಅವನ್ನೆಲ್ಲ ಒಂದು ಸ್ವಲ್ಪ ಕಾಸು ಮೇಲ್ತಾರೆ. ಭೂಮಿಯನ್ನು ಕಾಯ್ಬೇಕ್ರಿ. ಕೃಷಿ ಮಾಡ್ಕೊಂತ ಹೈನುಗಾರಿಕೆ ಮನೆಯಲ್ಲಿ ಬೆಣ್ಣೆ ತುಪ್ಪ ಹಾಲು ಎಲ್ಲ ಮಜ್ಜಿಗೆ ಎಲ್ಲ 1 ಎಕರೆದೊಳಗೆ ಮಕ್ಕಳನ್ನು ಬೆಳೆಸ್ಕೊಂತ ನೀವು ಹಾಕೋಂತ ಅಲ್ಲ. ಮತ್ತೆ ಅಷ್ಟೆಲ್ಲ ನೀವು ಆಹಾರ ದಿನನಿತ್ಯ ಸೇವಿಸ್ತಾರೆ ಅಂತ ಅಲ್ಲ, ಯಾವುದೇ ರಾಸಾಯನಿಕ ಇಲ್ಲದಂಥದ್ದು. ಒಟ್ಟಾರೆ ಬೇರೆ ರೈತರಿಗೆ ಏನು ಹೇಳ್ತೀರಿ? ಒಬ್ಬ ನೀವು ಅನುಭವಿ ರೈತ. ನಮ್ಮ ಅನುಭವ ನಮ್ಮಲ್ಲಿ ಯಾರು ಬರ್ತಾರಲ್ಲ ರೀ, ನಮ್ಮ ಕೆವಿಕೆಯವ್ರು ನಮ್ಮಲ್ಲಿ ಕಲಿಸ್ತಾರೆ ಟ್ರೈನಿಂಗ್ದವ್ರು. ಯಾಕಂದ್ರೆ ನಾನು ಹೋಗಿ ಕಲ್ತಿದ್ದೇನೆ ರೀ. ಹಂಗೆ ನನ್ನಂಗೆ ಒಂದು 4-10 ಮಂದಿ ರೈತರಾಗಲಿ, ರೈತೆ ಕುಳಿಲಿ. ಈಗ ರೈತರಿಗೆ ಯಾರೋ ಹೆಣ್ಣು ಕೊಡಾಕ್ತೇ ಇರಲ್ಲ, ರೈತ ಕುಳಿಯಾಕ್ತೇ ಇರಲ್ಲ, ಎಲ್ಲ ಯಾರು ಮಾಡ್ಕಿಟ್ಟಿದ್ದಾರೆ. ನಾ 1 ಎಕರೆದಾಗ ಮಾಡ್ತೇನೆ ಹಂಗಂತಾರ ಮಾಡಿ ತೋರಿಸೇನೆ ರೀ. ಈಗೆಲ್ಲ ನಂದು ಅವ್ರಾಗೇನ ಮಾಡ್ತಾರೆ ರೀ, ಈಗೆಲ್ಲ ರಾಮಾನ್ ಇಂಥ ಅವನ ರೀ, ನನ್ನ ಹುಡ್ಕ ಕಳಿಸ್ತಾರೆ ರೀ. ನನ್ನ ಹುಡ್ಕ ಕಳಿಸ್ತಾರೆ, ಅಲ್ಲಿ ಹೋಗಿ ನೋಡಿ ಬರೋಬ್ರಿ ಹೇಳ್ತಾರೆ. ಹಾಂ, ನನ್ನ ಹುಡ್ಕ ಎಲ್ಲರೂ ಕಳಿಸ್ತಾರೆ, ಸಾಕಷ್ಟು ಜನ ಬರ್ತೈತಿ ರೀ. ಇವತ್ತು ಟ್ರೈನಿಂಗ ಇವತ್ತು ಒಬ್ಬರು ಬರೋದಿಲ್ಲ ಅಂತ ನನ್ನ ಹುಡ್ಕ ನುಂಗಿಲ್ಲ ರೀ. ಪ್ರತಿ ಬರ್ತಿರ್ತಾರೆ ರೀ. ನಾನು ಏನೋ ಒಂದು ವಿಶೇಷವಾಗಿ ನಾನು ದೊಡ್ಡ ದೊಡ್ಡ ಕಾರ್ಯಕ್ರಮ ಇದ್ರೆ ಅಟ್ಟ ಕರೀರಿ, ಸಣ್ಣ ಕಾರ್ಯಕ್ರಮ ನಾನು ಕರಿಬೇಡ್ರಿ. ಏನಿದ್ರು ಅಲ್ಲಿ ಕಳಿಸ್ರಿ, ನಾನು ನೇರವಾಗಿ ನಾನು ಹೊಲ್ದಾಗ ನೋಡಲಿ, ನಾ ಬಾಯಲ್ಲಿ ಹೇಳಿ ಹೋಗೋದಿಲ್ಲ, ನೇರವಾಗಿ ನಾನು ಹೊಲ್ದಾಗ ನೋಡ್ಬೇಕು, ಅವರು ನೇರವಾಗಿ ಬೆಳಿಬೇಕು ಅಂತ ವಿಚಾರ ನಾನೇ ಹೇಳ್ಬಿಡ್ತೇನೆ ರೀ ಸರ್. ನಾನು ಹೊಲಕ್ಕೆ ಬಂದು ನೋಡ್ರಿ, ಯಾಕಂದರೆ ನೀವು ಕೊಟ್ಟಿದ್ದೇ ಐತಿ, ನಾ ಕೊಡೋದಕ್ಕೇನು ಹೊಂಟಿದ್ದಕ್ಕೆ ಐತನ್ರಿ. ರಾಮಪ್ಪ, ನಿಮ್ಮ ಮಾತನ್ನು ನಮ್ಮ ಕೇಳುವರು ಕೇಳಿದರೆ ಅವರಿಗೂ ಕೂಡ ಅನಿಸುತ್ತೆ, ಎಷ್ಟೆಲ್ಲ ಮಾಡಿದ್ದಾರೆ ರಾಮಪ್ಪ ಶಿವಪ್ಪ ನಂದನ್ ಮಾಡಿ ಅವರು. ಎಲ್ಲ ರೈತರು ಸಾಧ್ಯವಾದರೆ ಅವರು ತೋಟಕ್ಕೆ ಭೇಟಿ ಕೊಡ್ಬೋದು. ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂದರೆ ರಾಮಪ್ಪ ಶಿವಪ್ಪ ನಂದನವಾಡಿ ಅವ್ರ ಜೊತೆ ಮಾತಾಡ್ಬೋದು. ಅವ್ರ ಫೋನ್ ಸಂಖ್ಯೆ ಈ ರೀತಿ ಇದೆ: 9535422711. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ, ಖುಷಿಯನ್ನು ಹಂಚಿಕೊಂಡಿದ್ದಕ್ಕೆ ರಾಮಪ್ಪ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕೃಷಿ ಅನುಭವಗಳ ಕುರಿತು ರಾಮಪ್ಪ ಶಿವಪ್ಪ ನಂದನ್ವಾಡಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HB ರಾಮಡ್ಕಿ. ಇನ್ನು ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ರಾಯಬಾಗ್ ತಾಲೂಕು ಮಂಟೂರಿನ ರೇವಪ್ಪ ಕಾಡಪ್ಪ ಪಡಿಕೇರ್ ಮತ್ತು ಮೇಳದವರಿಂದ ಕಣಿ ವಾದನ ಕೇಳುತ್ತೀರಿ. ಒಂದು ಮಾತ್ರ, ಹನ್ನೆರಡು ಮಾತ್ರ ದ್ರುಪದ ತಾಳ. Thank you. ಇದುವರೆಗೆ ರಾಯಪಾಕ್ ತಾಲೂಕು ಮಂಟೂರಿನ ರೇವಪ್ಪ ಕಾಡಪ್ಪ ಪಡಿಗೇರ್ ಹಾಗೂ ಮೇಳೆತವರಿಂದ ಖಣಿ ವಾದನದಲ್ಲಿ 12 ಮಾತ್ರ ದೃಪದ ತಾಳ ತೀಸರ ಜಾತಿಯನ್ನು ಕೇಳಿದಿರಿ. ಇನ್ನು ಬೇಟಿಧಾರಣಿ ಪ್ರತಿ ಕ್ವಿಂಟಾಲಿಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕನಿಷ್ಠ 4,443 ರೂಪಾಯಿಂದ 4,866 ರೂಪಾಯಿಗಳು, ಉದ್ದಿನಕಾಳು 4,852 ರೂಪಾಯಿಗಳು, ಅಲಸಂದೆ 4,365 ರೂಪಾಯಿಂದ 6,989 ರೂಪಾಯಿಗಳು, ಕುಮಿನ್ ಸೀಡ್ಸ್ 10,589 ರೂಪಾಯಿಗಳು, ಹೆಸರುಕಾಳು 2,114 ರೂಪಾಯಿಂದ 6,324 ರೂಪಾಯಿಗಳು, ಗೆಜ್ಜಿ ಶೇಂಗಾ 4,659 ರೂಪಾಯಿಂದ 6,389 ರೂಪಾಯಿಗಳು, ಇನ್ನು ಬಿಳಿ ಜೋಳ 2,114 ರೂಪಾಯಿಂದ 3,617 ರೂಪಾಯಿಗಳು, ಮೆಕ್ಕೆಜೋಳ